ನಗರ ಬಳ್ಳಾರಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ವರದಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ, ನಾಳೆ ಪರಿಶೀಲನೆ. ಸ್ವೀಪ್ ಸಮಿತಿ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ. ನಾಗರಿಕ ಸೇವಾ ದಿನ, ಅಧಿಕಾರಿಗಳನ್ನುದ್ದೇಶಿಸಿ ನಾಳೆ ಪ್ರಧಾನಿ ಭಾಷಣ. ರಾಜ್ಯದ 11 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಳುಗರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಸಂಸ್ಕರಣೆ ಕುರಿತು ಡಾಕ್ಟರ್ ಲಕ್ಷ್ಮಣ್ ಉಳ್ಳಾಲ್ ಅವರೊಂದಿಗೆ ಸಂದರ್ಶನ. ಯು ಜನಾರ್ದನ ಗೌಡ ಅವರೊಂದಿಗೆ ಆಡು ಸಾಕಣೆ ಅನುಭವದ ಕುರಿತು ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಮತ್ತು ಭಕ್ತಿಗೀತೆಯನ್ನು ಕೇಳುವಿರಿ. ಇದೀಗ ಕೆಲವು ಜಾಹೀರಾತುಗಳು. ಈ ಅಕ್ಷಯ ತೃತೀಯವನ್ನು ಆಚರಿಸಿ ಆಭರಣ್ ಜ್ಯುವೆಲರ್ಸ್ ಜೊತೆ ಅಕ್ಷಯ ತೃತೀಯ ಪ್ರಯುಕ್ತ ಆಕರ್ಷಕ ಆಫರ್ಸ್ ಗಳನ್ನು ನಿಮ್ಮದಾಗಿಸಿ. ಏಪ್ರಿಲ್ 20ರವರೆಗೆ ಅಡ್ವಾನ್ಸ್ ಬುಕಿಂಗ್ ಕೂಡ ಮಾಡಬಹುದು. ಏಪ್ರಿಲ್ 23ರ ಆದಿತ್ಯವಾರವು ಶೋರೂಮ್ ತೆರೆದಿರುತ್ತದೆ. ವಿಸಿಟ್ ಆಭರಣ್, ಮಣ್ಣಗುಡ್ಡ, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ www.aabharan.com ಗೆ ಲಾಗಿನ್ ಆಗಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ. ಕುಡ್ಲ ಪೇಂಟೆದ ವಿಜಯ್ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟಲೆ ನಿಕ್ಲಿನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗೆ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಇದೀಗ ಗೇರು ಸಂಸ್ಕರಣೆ ಕುರಿತು ಡಾಕ್ಟರ್ ಲಕ್ಷ್ಮಣ್ ಉಳ್ಳಾಲ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಲಕ್ಷ್ಮಣ್ ಅವರೇ ನಮಸ್ಕಾರ. ನಮಸ್ಕಾರ. ಗೇರು ಬೆಳೆಯಲ್ಲಿ ಗೇರು ಹಣ್ಣನ್ನು ಕೊಯ್ದ ನಂತರ ಯಾವ ರೀತಿಯ ಒಂದು ತಂತ್ರಜ್ಞಾನವನ್ನು ಅಳವಡಿಸಲಾಗ್ತದೆ, ಗೇರು ಸಂಸ್ಕರಣೆ ಅಂದರೆ ಏನು, ಇದರ ಉಪಯೋಗಗಳು ಏನೇನು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೌದು. ಗೇರು ಬೆಳೆಯ ಒಂದು ಪ್ರಾಮುಖ್ಯತೆ ಏನು ಹಾಗೂ ಗೇರಿನಲ್ಲಿ ಈ ಕೊಯ್ಲೋತ್ತರ ತಂತ್ರಜ್ಞಾನ ಅಂದರೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಈಗ ಗೇರು ಬೆಳೆಯು 16ನೇ ಶತಮಾನದಲ್ಲಿ ಅದು ಭಾರತಕ್ಕೆ ಬರ್ತದೆ. ಆವಾಗ ಗೇರು ಬೆಳೆಯನ್ನು ಮಳೆಯಿಂದ ಮಣ್ಣಿನ ಸವಕಳಿಯನ್ನು ತಡೆಯಲು ಮತ್ತು ಗಾಳಿಯಿಂದ ಆಗುವಂಥ ಅನಾಹುತವನ್ನು ತಡೆಯಲು ಗೇರು ಬೆಳೆಯನ್ನು ಆವಾಗ ಬೆಳೆಸಲಾಗಿತ್ತು. ಇವಾಗ ಏನಂತ ಹೇಳಿದರೆ ಗೇರು ಬೆಳೆಯಿಂದ ಗೇರು ಬೀಜದ ತಿರುಳು ಮತ್ತು ಹಣ್ಣನ್ನು ಎರಡನ್ನೂ ಉಪಯೋಗಿಸ್ತಾ ಇದ್ದಾರೆ. 2016 ಮತ್ತು 17ರಲ್ಲಿ ಗೇರು ಬೆಳೆ ಭಾರತ ದೇಶದಲ್ಲಿ 10.40 ಲಕ್ಷ ಹೆಕ್ಟೇರ್ಗಳಲ್ಲಿ ಸುಮಾರು 7.79 ಲಕ್ಷ ಟನ್ ಬೀಜ ಉತ್ಪಾದನೆಯನ್ನು ಮಾಡಲಾಗಿದೆ. ಈ ಗೇರು ಬೀಜದ ಸಂಸ್ಕರಣೆಗಾಗಿ ಸುಮಾರು 4,000ಕ್ಕೂ ಅಧಿಕ ಕಾರ್ಖಾನೆಗಳಿವೆ. ಅವು ಕೂಡ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿವೆ. ಅದೂ ಅಲ್ಲದೆ ಸುಮಾರು 50 ಲಕ್ಷಕ್ಕೂ ಅಧಿಕ ಜನರಿಗೆ ಕೆಲಸದ ಅವಕಾಶವನ್ನು ಅದು ಕಲ್ಪಿಸಿಕೊಟ್ಟಿದೆ. ಈ ಗೇರು ಬೀಜವನ್ನು ಕೊಯ್ಯುವಂತಹದ್ದು ಸಾಮಾನ್ಯವಾಗಿ ನೆಲದ ಮೇಲೆ ಬಿದ್ದಂಥ ಹಣ್ಣುಗಳಿಂದ ಬೀಜವನ್ನು ನಾವು ಆಯ್ದುಕೊಳ್ಳಬೇಕು. ಮರದಿಂದ ಕೀಳಲು ಹೋಗಬಾರ್ದು. ಯಾಕೆಂತೇಳಿ ಹೇಳಿದರೆ ಮರದಿಂದ ಕೀಳಲಿಕ್ಕೆ ಹೋದರೆ ಗೇರು ಬೀಜ ಬಲಿಯುವುದಿಲ್ಲ, ಅದರಿಂದ ತೂಕ ಕಡಿಮೆ ಆಗ್ತದೆ, ತಿರುಳು ಇನ್ನೂ ಅದು ಬೆಳೆದಿರುವುದಿಲ್ಲ. ಅಂದರೆ ಬೇರೆ ಬೇರೆ ಹಂತದ ಗೇರು ಬೀಜಗಳು ಕೂಡ ಇರುವುದಕ್ಕೆ ಸಾಧ್ಯ. ಅದರಲ್ಲಿ ಬೇರೆ ಬೇರೆ ಹಂತದ ಗೇರು ಬೀಜ ಇರ್ತದೆ, ಗೇರು ಹೂ ಇರ್ತದೆ. ನಾವು ಕೊಯ್ಲಿಕ್ಕೆ ಹೋದಾಗ ಗೇರು ಹೂ ಬಿದ್ದು ಹೋಗ್ತದೆ ಅಥವಾ ಬೀಜಗಳಿಗೆ ಡ್ಯಾಮೇಜ್ ಆಗ್ತದೆ, ಹಸಿ ಬೀಜಗಳಿಗೆಲ್ಲ ಡ್ಯಾಮೇಜ್ ಆಗ್ತದೆ. ಆದ್ದರಿಂದ ಗೇರು ಹಣ್ಣು ಬೀಳ್ತದಲ್ಲ, ಆ ಬಿದ್ದ ಹಣ್ಣಿನಿಂದಲೇ ನಾವು ಬೀಜವನ್ನು ಆಯ್ದುಕೊಳ್ಳಬೇಕು. ಮತ್ತು ಕೊಯ್ದ ಬೀಜವನ್ನು ಒಣಗಿಸುವುದು. ಈಗ ಆಗ ತಾನೇ ತಂದಿರತಕ್ಕಂಥ ಬೀಜವನ್ನು ನಾವು 3 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಬೇಕು. ಅಂದರೆ ಸುಮಾರು 27 ಗಂಟೆ ಬಿಸಿಲಿನಲ್ಲಿ ಒಣಗಿಸಿದರೆ ನಾವು ಅದನ್ನು 6 ತಿಂಗಳ ಕಾಲ ಗೋಣಚೀಲದಲ್ಲಿ ಹಾಕಿ ಇಡಬಹುದು. ಮತ್ತು ಕೊಯ್ದಂಥ ಹಣ್ಣುಗಳನ್ನು ಸಂಗ್ರಹಣೆ ಮಾಡುವಂಥದ್ದು. ಈ ಗೇರು ಹಣ್ಣುಗಳು ಬಹಳ ಬೇಗನೆ ಹಾಳಾಗುತ್ತವೆ. ಇದನ್ನು 2-2-3 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 3 ದಿನಗಳ ತನಕ ಮಾತ್ರ ಸಂಗ್ರಹಣೆ ಮಾಡಿ ಇಡಬಹುದಾಗ್ತದೆ. ಆಮೇಲೆ ಕೂಡ ಅದು ಕೂಡ ಹಾಳಾಗ್ತದೆ. ಈಗ ಗೇರು ಬೀಜದ ಮೌಲ್ಯವರ್ಧನೆ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಗೇರು ಬೀಜವನ್ನು ಸುಲಿದು ಅದರಿಂದ ತಿರುಳನ್ನು ತೆಗೀತಾರೆ. ಈ ತಿರುಳನ್ನು ತಿನ್ನಲು ಉಪಯೋಗಿಸ್ತಾರೆ, ಎಣ್ಣೆ ತೆಗಿಲಿಕ್ಕೆ ಕೂಡ ಉಪಯೋಗಿಸ್ತಾರೆ, ಮತ್ತು ಔಷಧಗಳ ತಯಾರಿಕೆಯಲ್ಲಿ ಕೂಡ ಅದನ್ನು ಉಪಯೋಗಿಸಿ ಬೇರೆ ಬೇರೆ ರೀತಿಯಲ್ಲಿ ಮೌಲ್ಯವನ್ನು ವರ್ಧನೆ ಮಾಡಿ ಇಡ್ತಾರೆ. ಈಗ ಗೇರು ಬೀಜದ ಸಂಸ್ಕರಣೆ ಮತ್ತು ಸಂರಕ್ಷಣೆ. ಗೇರು ಬೀಜದಿಂದ ತಿರುಳನ್ನು ತೆಗೆಯುವುದೇ ಸಂಸ್ಕರಣೆ ಅಂತ ಕರೆಯಲ್ಪಡ್ತದೆ. ಈ ಸಂಸ್ಕರಣೆಯಲ್ಲಿ ಬೇರೆ ಬೇರೆ ಹಂತಗಳಿದ್ದಾವೆ. ಮೊದಲಿಗೆ ತೇವಾಂಶವನ್ನು ಹದಗೊಳಿಸುವಂತಹದ್ದು, ಆನಂತರ ಅದರ ಸಿಪ್ಪೆಯನ್ನು ಸುಡುವಂತಹದ್ದು, ಹೊರ ತಗಟೆಯನ್ನು ತೆಗೆಯುವಂತಹದ್ದು, ತಿರುಳನ್ನು ಒಣಗಿಸುವಂತಹದ್ದು, ತಿರುಳಿನ ಸಿಪ್ಪೆಯನ್ನು ತೆಗೆಯುವಂತಹದ್ದು, ಶ್ರೇಣಿ ಮಾಡುವಂತಹದ್ದು, ಮತ್ತು ಪ್ಯಾಕೇಜ್ ಅಥವಾ ಪೊಟ್ಟಣಗಳನ್ನು ಮಾಡುವಂತಹದ್ದು. ಈ ರೀತಿಯ ಹಂತಗಳು ನಾವು ಗೇರು ಬೀಜದ ಸಂಸ್ಕರಣೆಯಲ್ಲಿ ಕಾಣ್ತೇವೆ. ಸಾಮಾನ್ಯವಾಗಿ ಗೇರು ಅಂದ ತಕ್ಷಣ ನಾವು ಯೋಚನೆ ಮಾಡುವಂತಹದ್ದು ಗೇರು ಬೀಜದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಗೇರಿನ ಒಂದು ಬೇರೆ ಬೇರೆ ಉತ್ಪನ್ನಗಳು ಯಾವ್ಯಾವು? ಗೇರುವಿನ ಬೇರೆ ಬೇರೆ ಉತ್ಪನ್ನ, ಉದಾಹರಣೆಗೆ ಗೇರುವಿನ ಎಲೆಗಳಿಂದ, ಈ ಗೇರುವಿನ ಎಲೆಗಳನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ಹೇಳ್ತೀನಿ. ಈಗ ಗೇರುವಿನ ಎಲೆಯಲ್ಲಿ 23% ಟ್ಯಾನಿನ್ ಇರ್ತದೆ. ಈ ಟ್ಯಾನಿನ್ ಅನ್ನು ಸಾಮಾನ್ಯವಾಗಿ ಮೀನು ಹಿಡಿಯುವಂಥ ಬಲೆಗಳಿಗೆ ಡೈಯಿಂಗ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇನ್ನು ತೊಗಟೆ ಮತ್ತು ಗೇರು ಎಲೆಯನ್ನು ಉಪಯೋಗಿಸಿಕೊಂಡು ಕಷಾಯವನ್ನು ತಯಾರಿಸ್ತಾರೆ. ಹಲ್ಲು ನೋವಿಗೂ ಕೂಡ ಅದನ್ನು ಉಪಯೋಗಿಸುವಂಥದ್ದು. ಮತ್ತು ಸಾಮಾನ್ಯ ಹಳ್ಳಿಗಳಲ್ಲಿ ಡಿಸೆಂಟ್ರಿ ಕೂಡ ತಡೆಯಲಿಕ್ಕೆ ಈ ಗೇರು ಹಣ್ಣಿನ ಗೇರು ಬೀಜದ ಎಲೆಗಳನ್ನು ಉಪಯೋಗಿಸ್ತಾರೆ. ಇನ್ನು ಎಲೆಯಿಂದ ಹಲ್ಲು ಪುಡಿ ಕೂಡ ತಯಾರಿಸ್ತಾರೆ. ಹಳೆಯ ಮತ್ತು ಒಣಗಿದ ಎಲೆಗಳಿಂದ ಒಳ್ಳೆಯ ರೀತಿಯ ಕಾಂಪೋಸ್ಟ್ ಗೊಬ್ಬರಗಳನ್ನು ಕೂಡ ಮಾಡಬಹುದು. ಅಂದರೆ ಈಗ ಗೇರು ಎಲೆಗಳಿಂದ ಈ ಮೌಲ್ಯವರ್ಧನೆ ಮಾಡುವಂಥದ್ದು ಈಗಾಗಲೇ ಪ್ರಚಲಿತದಲ್ಲಿ ಇದೆಯೋ ಹೇಗೆ? ಇದೆ. ನಮ್ಮ ಈಗ ನಮ್ಮ ರಿಸರ್ಚ್ ಸ್ಟೇಷನಲ್ಲಿ ನಾವು ಗೇರು ಎಲೆಯಿಂದ ಈಗ ಏನಂದರೆ ವರ್ಮಿ ಕಾಂಪೋಸ್ಟ್ ತಯಾರಿಸ್ತಾ ಇದ್ದೀವಿ. ಒಣಗಿರುವಂತಹ ಹಸಿರು ಎಲೆಯಿಂದ? ಹಸಿರು ಎಲೆಯಿಂದ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ, ಬೇರೆ ದೇಶಗಳಲ್ಲೆಲ್ಲ ಮಾಡ್ತಾರೆ. ಅಂದ್ರೆ ಅದು ಇಳುವರಿ ಮೇಲೆ ಏನು ತೊಂದರೆ ಮಾಡುದಿಲ್ಲ ಈಗ ಕೊಯ್ದ್ರೆ? ಎಷ್ಟು ಪ್ರಮಾಣದಲ್ಲಿ ಕೊಯ್ಬಹುದು ಅಂತ ಇಳುವರಿ ಅಂತೇಳಿ ಹೇಳಿದ್ರೆ, ಈಗ ನಾವು ಇಳುವರಿ ಆದ್ಮೇಲೆ, ಈಗ ಇಳುವರಿ ಆದ್ಮೇಲೆ ಗೇರು ಎಲೆಗಳನ್ನು ಉಪಯೋಗಿಸ್ಕೊಳ್ಬಹುದಲ್ಲ. ಉದಾಹರಣೆಗೆ ಸಾಮಾನ್ಯವಾಗಿ ಈಗ ನಮ್ಮಲ್ಲಿ ಈಗ ಅರ್ಲಿ ಬರುವಂತ ವೆರೈಟಿಗಳು ಈಗ ಮಾರ್ಚಿಗೆಲ್ಲ ಮುಗಿದು ಹೋಗಿದೆ. ಮಾರ್ಚ್ ನಂತರ ಏನಾಗ್ತದೆ ಅಂದ್ರೆ ಹೊಸ ಪ್ಲಸ್ ಬರ್ತದೆ, ಈ ಹೊಸ ಚಿಗುರು ಬರ್ತದೆ. ಈ ಹೊಸ ಚಿಗುರು ಎಲೆಗಳು ಮತ್ತೆ ಪುನಃ ಅದು ಮಳೆಗಾಲದಲ್ಲಿ ಉದುರಿ ಹೋಗ್ತದೆ. ಮಳೆಗಾಲದಲ್ಲಿ ಅಂತೇಳಿ ಹೇಳಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮತ್ತೆ ಉದುರಿ ಹೋಗ್ತದೆ. ಸೊ ಈ ಒಂದು ಹಂತದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬಹುದು. ಅದರಿಂದ ಯಾವುದೇ ಒಂದು ರೀತಿಯ ನನಗನಿಸಿದಾಗೆ ಈಲ್ಡ್ ಮೇಲೆ ಯಾವುದೇ ಒಂದು ಪರಿಣಾಮವನ್ನು ಅದು ಬೀರುವುದಿಲ್ಲ. ಆಮೇಲೆ ಈಗ ಗೇರು ಮರದ ತೊಗಟೆಯ ಒಂದು ಉಪಯೋಗ ಏನು? ಗೇರು ಮರದ ತೊಗಟೆಯಲ್ಲಿ ಈಗ 9-12% ಟ್ಯಾನಿನ್ ಇರ್ತದೆ. ಈ ಟ್ಯಾನಿನ್ ಅನ್ನು ವಾಣಿಜ್ಯವಾಗಿ ಬಣ್ಣ ಹಾಕಲಿಕ್ಕೆ ಉಪಯೋಗಿಸ್ತಾರೆ. ಮತ್ತು ಇಂಡೆಲಿಬಲ್ ಮಾರ್ಕಿಂಗ್ ಇಂಕ್ ಅದನ್ನು ಮಾಡಲಿಕ್ಕೆ ಕೂಡ ಈ ಟ್ಯಾನಿನ್ ಅನ್ನು ಉಪಯೋಗಿಸ್ತಾರೆ. ಓಟಿನ ಸಂದರ್ಭದಲ್ಲಿ ಹಾಕುವಂಥದ್ದು? ಹೌದು. ಮತ್ತು ಈ ಹಳದಿ ಗಮ್ ಪೇಪರ್, ಈ ಕೀಟಗಳ ಸಂಹಾರ ಮಾಡಲಿಕ್ಕೆ ಹಳದಿ ಗಮ್ ಪೇಪರ್ ಅಂತ ಮಾಡ್ತಾರೆ, ಅದರಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಇನ್ನು ಗೇರು ರೆಂಬೆಯಿಂದ, ಎಳೆ ರೆಂಬೆಯಿಂದ ಲಿಕ್ಕರನ್ನು ತಯಾರಿಸ್ತಾರೆ, ಮತ್ತು ಪೇಂಟ್ ಕೂಡ ತಯಾರಿಸ್ತಾರೆ. ಪ್ರಮುಖವಾದಂತಹ ಭಾಗ ಅಂತಂದರೆ ಗೋಡಂಬಿಯ ತಿರುಳು, ಇದರ ಒಂದು ಉಪಯೋಗಗಳು. ಈಗ ಗೋಡಂಬಿಯ ತಿರುಳನ್ನು ಸಾಮಾನ್ಯ ತಿರುಳು ಅಂತೇಳಿ ಹೇಳಿದರೆ ಗೋಡಂಬಿ ಒಳಗಡೆ ಇರುವಂಥ ಒಂದು ಬೀಜದ ಒಳಗಡೆ ಇರುವಂಥ ಒಂದು ಭಾಗ. ಈ ತಿರುಳನ್ನು ಸಾಮಾನ್ಯವಾಗಿ ಈಗ ನಾವು ತಿನ್ನಲಿಕ್ಕೆ ಉಪಯೋಗಿಸ್ತೇವೆ, ನೇರವಾಗಿ ತಿನ್ನಲಿಕ್ಕೆ ಉಪಯೋಗಿಸ್ತೇವೆ. ಮತ್ತು ಬೇಕರಿ ತಿಂಡಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಚಾಕ್ಲೇಟ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಐಸ್ ಕ್ರೀಮ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಪಲ್ಯ ಪಾಯಸ ಇದೆಲ್ಲ ಕಾಮನ್ ಜನರಲ್ ಯೂಸ್ ಇದೆ. ಆಮೇಲೆ ಗೋಡಂಬಿ ತಿರುಳಿನ ಎಣ್ಣೆಯನ್ನು ಏನಾದರೂ ತೆಗಿತಾರೆ ಹೇಗೆ? ಈ ಗೋಡಂಬಿ ತಿರುಳಲ್ಲಿ 40% ಎಣ್ಣೆ ಸಿಗುತ್ತದೆ. ಇದು ತಿಳಿ ಹಳದಿ ಬಣ್ಣದ ಎಣ್ಣೆ ಆಗಿರುತ್ತದೆ. ಈ ಎಣ್ಣೆಯಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ಅಂದರೆ ನಮ್ಮ ದೇಹಕ್ಕೆ ಅದು ಬೇಕಾಗ್ತದೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರ್ತದೆ. ಅದರಲ್ಲಿ 60% ಓಲಿಕ್ ಆ್ಯಸಿಡ್ ಇರುತ್ತದೆ, 20% ಲಿನೋಲಿನಿಕ್ ಆ್ಯಸಿಡ್ ಇರ್ತದೆ. ತಿರುಳಿನ ಎಣ್ಣೆಯನ್ನು ಸಾಮಾನ್ಯವಾಗಿ ಹುಳು ಹುಣ್ಣುಗಳಿಗೆ ಉಪಯೋಗಿಸಲು ಮೆಡಿಸಿನ್ನ ತಯಾರಿಸ್ತಾರೆ. ಇನ್ನು ಗೋಡಂಬಿ ತಿರುಳಿನ ಹಿಂಡಿ, ಇದನ್ನು ಚಟ್ನಿ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಮತ್ತು ಗೇರುವಿನ ಸಿಪ್ಪೆಯ ದ್ರವ, ಈ ಸಿಪ್ಪೆ ದ್ರವ ಸಾಮಾನ್ಯ ಸಿಪ್ಪೆ ಎಣ್ಣೆ ಗೇರು ಎಣ್ಣೆ ಅಂತ ಹೇಳ್ತೀವಿ. ಈ ಸಿಪ್ಪೆಯಲ್ಲಿ ಶೇಕಡ 35% ಎಣ್ಣೆ ಇರ್ತದೆ, ಅದರಲ್ಲಿ ಫಿನಾಲ್ ಅಂಶ ಇರ್ತದೆ. ಅದಲ್ಲದೆ ಅನಕಾರ್ಟಿಕ್ ಆಸಿಡ್ 90% ಇರ್ತದೆ, ಮತ್ತೆ ಶೇಕಡ 10% ಕಾರ್ಡೋಲ್ ಅಂತ ಇರ್ತದೆ. ಈ ಕಾರ್ಡೋಲ್ ಅನ್ನುವಂಥದ್ದು ಗೇರು ಬೀಜದ ಒಂದು ದೊಡ್ಡ ಇಂಪಾರ್ಟೆನ್ಸ್ ಕೊಡುವಂತಹದ್ದೇ ಈ ಕಾರ್ಡೋಲ್. ಇದನ್ನು ಯಾಕೆಂತ ಹೇಳಿದ್ರೆ ಮೀನು ಬಲೆ ಮತ್ತೆ ಪೀಠೋಪಕರಣ ಪೇಂಟ್ ಮಾಡಲಿಕ್ಕೆ ಉಪಯೋಗಿಸುವಂತ ಒಂದು ಕಚ್ಚಾ ವಸ್ತು ಕಾರ್ಡೋಲ್. ಅದು ಅಲ್ಲದೆ ಈ ಕಾರ್ಡೋಲ್ನ ಕುಷ್ಠರೋಗ ನಿವಾರಣೆಗೆ, ಕೊಕ್ಕೆ ಹುಳುಗಳ ನಿವಾರಣೆಗೆ ಉಪಯೋಗಿಸುವಂತ ಮೆಡಿಸಿನ್ ಕೂಡ ತಯಾರಿಸ್ತಾರೆ. ಇನ್ನು ಗೇರುವಿನ ತಿರುಳಿನ ಸಿಪ್ಪೆ, ಅದರಲ್ಲಿ ಶೇಕಡ 40% ಟ್ಯಾನಿನ್ ಇರ್ತದೆ. ಇದನ್ನು ವಾಣಿಜ್ಯವಾಗಿ ಟ್ಯಾನಿನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಈ ಸಿಪ್ಪೆಯ ಎಣ್ಣೆ ಉಪಯೋಗಿಸ್ತಾರೆ. ಇದೆಲ್ಲ ಗೇರು ಬೀಜದ ಒಂದು ಉಪ ಉತ್ಪನ್ನಗಳಾಯಿತು. ಇನ್ನು ಗೇರು ಹಣ್ಣು ಇನ್ನೊಂದು ಪ್ರಮುಖವಾದಂತಹ ಒಂದು ಭಾಗ, ಹೆಚ್ಚಿನ ಭಾಗವೂ ಕೂಡ ಇದು ಗೇರು ಹಣ್ಣೇ ಇರುವಂತಹದ್ದು. ಯಾಕಂದ್ರೆ ತೂಕದ ಲೆಕ್ಕದಲ್ಲಿ ನೋಡಿದ್ರೆ ಹೌದು, ಆ ಈ ಗೇರು ಹಣ್ಣಿನ ಒಂದು ಮೌಲ್ಯವರ್ಧನೆ ಮತ್ತು ಅದರ ಒಂದು ಉಪಯೋಗ ಏನೇನು? ಈಗ ಗೇರು ಹಣ್ಣಿನಿಂದ ಸಾಮಾನ್ಯವಾಗಿ ಫೆನ್ನಿ ತಯಾರಿಸ್ತಾರೆ ಜನರಲ್ ಆಗಿ. ಅಂದ್ರೆ ಗೇರು ಹಣ್ಣಿನ ಜ್ಯೂಸ್ ಅನ್ನ ಫರ್ಮೆಂಟೇಷನ್ ಮಾಡಿ ಆ ನಂತರ ಅದನ್ನ ಡಿಸ್ಟಿಲೇಷನ್ ಮಾಡಿ 43% ಕಾನ್ಸಂಟ್ರೇಟ್ ಮಾಡಬೇಕು, ಆಗ ಅದು ಗೇರು ಫೆನ್ನಿ ರೆಡಿ ಆಗ್ತದೆ. ಅದಲ್ಲದೆ ಈಗ ಗೇರು ಹಣ್ಣಿನಿಂದ ಗೇರು ಜ್ಯೂಸು, ಸಿರಪ್, ಕ್ಯಾಂಡಿ, ಉಪ್ಪಿನಕಾಯಿ, ಜಾಮ್, ಜೆಲ್ಲಿ, ಚಟ್ನಿ, ಆಲ್ಕೋಹಾಲ್, ವೈನ್, ಸ್ಪಿರಿಟ್, ವಿನೆಗರ್ ಮತ್ತು ಪಶು ಆಹಾರ ಇದನ್ನು ಕೂಡ ತಯಾರಿಸಬಹುದು. ಇನ್ನು ಏನಕ್ಕೂ ಬೇಡು ಅಂತ ಹೇಳಿದರೆ ಅದನ್ನು ಕಾಂಪೋಸ್ಟ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಗೇರು ಮರದ ಉಪಯೋಗ ಅಂದರೆ ಮೋಪಿನ ಮರವಾಗಿ ಉಪಯೋಗ ಆಗ್ತದೆ ಹೇಗೆ ಅಂತ? ಈಗ ಸಾಮಾನ್ಯವಾಗಿ ಗೇರು ಮರವನ್ನು ಏನು ಮಾಡ್ತಾರೆ ಅಂದರೆ ಪ್ಯಾಕಿಂಗ್ ಪೆಟ್ಟಿಗೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಕೆಲವೊಂದು ದೇಶಗಳಲ್ಲಿ ದೋಣಿಗಳನ್ನು ತಯಾರಿಸಲಿಕ್ಕೆ ಉಪಯೋಗಿಸ್ತಾರೆ. ಹೌದು, ದೋಣಿಗೆ ತಯಾರಿಸಲಿಕ್ಕೆ ಉಪಯೋಗಿಸ್ತಾರೆ. ನಮ್ಮ ಭಾರತ ದೇಶದಲ್ಲಿ ನಮಗೆ ಗೊತ್ತಿದ್ದಂಗೆ ಕತ್ತಿ ಹಿಡಿಯೆಲ್ಲ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಮತ್ತು ಕಲ್ಲಿದ್ದಲು ತಯಾರಿಕೆಯಲ್ಲಿ ಕೂಡ ಈ ಗೇರುವಿನ ಮರವನ್ನು ಉಪಯೋಗಿಸ್ತಾರೆ. ಗೇರು ಬೇರಿನಿಂದ ಡಿಕಾಕ್ಷನ್ ಮಾಡಿ ಅದು ಶುದ್ಧೀಕಾರಕವಾಗಿ ಉಪಯೋಗಿಸ್ತಾರೆ. ಬೇರೆ ಉಪಯೋಗಗಳು? ಬೇರೆ ಗೇರು ಹಣ್ಣಿನಿಂದ ಲೇಹವನ್ನು ತಯಾರಿಸ್ತಾರೆ. ಈಗ ಕೆಮ್ಮು, ಕಫ ಮತ್ತು ಉಬ್ಬಸ ಇದ್ದರೆ ಗೇರು ಹಣ್ಣಿನ ಲೇಹ ತಿಂದರೆ ಅದು ಕಡಿಮೆ ಆಗ್ತಾ ಬರ್ತದೆ. ಈ ಗೇರು ಹಣ್ಣಿನ ಲೇಹ ಹೇಗೆ ಮಾಡೋದಂತ ಹೇಳಿದರೆ, ಉದಾಹರಣೆಗೆ 5 kg ಗೇರು ಹಣ್ಣನ್ನು ತಗೊಂಡು ನಾವು ಅದರಿಂದ ರಸವನ್ನು ತೆಗಿಬೇಕು. ಅದಕ್ಕೆ 250 g ಕಾಳುಮೆಣಸಿನ ಹುಡಿ, 200 g ಕಲ್ಲು ಸಕ್ಕರೆ, 50 g ಕೃಷ್ಣ ತುಳಸಿ ರಸ, 50 g ಹಿಪ್ಪಲಿ ಪೌಡ್ರು, 50 g ಶುಂಠಿ ಹಾಕಬೇಕು. ನಂತರ ಅದನ್ನೆಲ್ಲವನ್ನು ಸೇರಿಸಿ ಸರಿಯಾಗಿ ಕುದಿಸಬೇಕು. ಆಮೇಲೆ ಸೋಸಬೇಕು. ಪುನಃ ಅದನ್ನು ಕುದಿಸಿ ನಸು ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ಕುದಿಯುವುದನ್ನು ನಿಲ್ಲಿಸಬೇಕು. ಗಾಜಿನ ಪಾತ್ರೆಯಲ್ಲಿ ಶೇಖರಣೆ ಮಾಡಿ ನಾವು ದಿನಕ್ಕೆ 1 ಚಮಚ ಊಟ ಆದಮೇಲೆ ತಿಂದರೆ ನಮ್ಮಲ್ಲಿರತಕ್ಕಂಥ ಸಾಮಾನ್ಯವಾಗಿ ಕಫ ಮತ್ತು ಕೆಮ್ಮು, ಉಬ್ಬಸ ಇದೆಲ್ಲ ಕಡಿಮೆ ಆಗ್ತದೆ. ಈ ಗೇರು ಹಣ್ಣಿನ ಒಂದು ಸಂಸ್ಕರಣೆಯ ವಿಚಾರಕ್ಕೆ ಬಂದಾಗ ಅದರ ಒಂದು ಮಾಡುವಂಥ ವಿಧಾನ ಹೇಗೆ ಮತ್ತು ಇದರ ಒಂದು ಉಪಯೋಗಗಳು ಏನೇನು ಈ ಬಗ್ಗೆ ಹೇಳಿ. ಈಗ ಗೇರು ಹಣ್ಣಿನಲ್ಲಿ ಸಾಮಾನ್ಯವಾಗಿ 2 ರೀತಿಯ ಬಣ್ಣಗಳಿದ್ದಾವೆ. ಅದರಲ್ಲಿ ಒಂದು ಹಳದಿ ಬಣ್ಣ ಇರುವಂಥದ್ದು, ಇನ್ನು ಕೆಂಪು ಬಣ್ಣ ಇರುವಂಥದ್ದು. ಈ ಹಳದಿ ಬಣ್ಣದಲ್ಲಿ ಟೋಟಲ್ ಸಾಲಿಬಲ್ ಸಾಲಿಡ್ ಅಂದರೆ ಕರಗುವಂಥ, ಒಟ್ಟು ಕರಗುವಂಥ ಘನ ವಸ್ತು, ಅದರಲ್ಲಿ 16-20 degrees ಬ್ರಿಕ್ಸ್ ಇರ್ತದೆ. ಮತ್ತು ಅದರ ಎಸಿಡಿಟಿ ಕಡಿಮೆ ಇರ್ತದೆ. ಈ ಕೆಂಪು ಹಣ್ಣಿನಲ್ಲಿ ಟೋಟಲ್ ಸಾಲಿಬಲ್ ಸಾಲಿಡ್ ಏನೆಂದರೆ 14-16 degrees ಬ್ರಿಕ್ಸ್ ಇರ್ತದೆ. ಅದು ತುಂಬ ಅಸಿಡಿಟಿ ಅಂದರೆ ಅದರಲ್ಲಿ ಆಮ್ಲ ಅಂಶ ಜಾಸ್ತಿ ಇರ್ತದೆ. ಈಗ ಗೇರು ಹಣ್ಣನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಮಾಯಿಶ್ಚರು ಶೇಕಡ 87% ಇರ್ತದೆ, ಕಾರ್ಬೋಹೈಡ್ರೇಟು 11.6% ಇರ್ತದೆ, ಮತ್ತು ಶುಗರು 9% ಇರ್ತದೆ. ಕ್ಯಾಶು ತಿರುಳನ್ನು ತಗೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ 28% ಇರ್ತದೆ, ಪ್ರೋಟೀನು 21% ಇರ್ತದೆ, ಫ್ಯಾಟು 47% ಇರ್ತದೆ. ಈ ಗೇರು ಹಣ್ಣಿನಲ್ಲಿ ಈಗ 87% ಮಾಯಿಶ್ಚರ್ ಇರುವುದರಿಂದ ಅದನ್ನು ನಾವು ರಸವನ್ನು ತೆಗೆಯೋದು ತುಂಬ ಸುಲಭ. ಸಾಮಾನ್ಯವಾಗಿ 3 kg ಗೇರು ಹಣ್ಣಿನಲ್ಲಿ 1 liter ಗೇರು ಹಣ್ಣಿನ ರಸ ಬರ್ತದೆ. ಈ ಗೇರು ಹಣ್ಣನ್ನು ಉಪಯೋಗಿಸ್ಕೊಂಡು ಸಾಮಾನ್ಯವಾಗಿ ಔಷಧ, ಪಾನೀಯ, ಆಲ್ಕೋಹಾಲ್, ಕ್ಯಾಂಡಿ, ಸಲಾಡ್, ಉಪ್ಪಿನಕಾಯಿ ತಯಾರಿಕೆ ಇಂಥದ್ರಲ್ಲಿ ಇದನ್ನು ಉಪಯೋಗಿಸ್ಬೋದು. ಈ ಗೇರು ಸಂಸ್ಕರಣೆಗೆ ಮೊದಲು ಗೇರು ಹಣ್ಣನ್ನು ಸಂಗ್ರಹಿಸುವಂಥ ಒಂದು ವಿಧಾನ ಹೇಗೆ? ಈಗ ಗೇರು ಹಣ್ಣನ್ನು ನಾವು ಕೊಯ್ದ ತಕ್ಷಣ ಸಾಮಾನ್ಯವಾಗಿ ಕೊಯ್ಯುವುದಿಲ್ಲ ಅಂದ್ರೆ ಬಿದ್ದಂತೆ ಹಣ್ಣನ್ನ, ಆದರೆ ನಾವು ಒಂದು ಗೇರು ಹಣ್ಣನ್ನ ಸಂಸ್ಕರಣೆ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಆ ಗೇರು ಹಣ್ಣಿನ ಮರದಲ್ಲಿ ನಾವು ಬಲೆಯನ್ನ ಕಟ್ಟಬೇಕು. ಯಾಕೆಂದ್ರೆ ಅದು ನೆಲಕ್ಕೆ ಬಿದ್ದಾಗ ಅದು ಡ್ಯಾಮೇಜ್ ಆಗ್ತದೆ. ಸೊ ಆದ್ರಿಂದ ಡ್ಯಾಮೇಜ್ ಆಗಬಾರದ ಕಾರಣಕ್ಕಾಗಿ ನಾವು ನೆಟ್ಟು ಈ ಶೇಡ್ ನೆಟ್ ಕಟ್ಬಹುದು ಅಥವಾ ಮೀನಿನ ಬಲೆಯನ್ನು ಕೆಳಗಡೆ ಕಟ್ಟಿದಾಗ ಪ್ಲಾಸ್ಟಿಕ್ ಆದ್ರೂ ಹಾಸಬಹುದು. ಹಾ, ಪ್ಲಾಸ್ಟಿಕ್ ಆದ್ರೂ ಹಾಸಬೇಕು ಅಂದ್ರೆ ಬಿದ್ದು ಅದರಲ್ಲಿ ನಾವು ಗೇರು ಹಣ್ಣನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಆದ ತಕ್ಷಣ ಅದರ ಬೀಜವನ್ನು ನಾವು ತೆಗಿಬೇಕು, ಹಣ್ಣುಗಳನ್ನು ಆಯಬೇಕು, ಆಮೇಲೆ ಅದನ್ನು ತೊಳಿಬೇಕು, ಆಮೇಲೆ ಹಣ್ಣಿನಿಂದ ರಸವನ್ನು ನಾವು ತೆಗಿಬೇಕಾಗ್ತದೆ. ಆ ನಂತರ ಅದೂ ಅಲ್ಲದೆ ಈಗ ನಾವು ಅದನ್ನು ಶೇಖರಣೆ ಮಾಡಿ ಇಡುವುದರಿಂದ ಮಾಡೋದಾದರೆ -2 -3 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನಾವು ಫ್ರಿಡ್ಜಲ್ಲಿ ಅದನ್ನು ಶೇಖರಣೆ ಮಾಡಿ ಇಡಬಹುದು. ಅದು ಒಂದು 3 ದಿನ ತನಕ ಮಾತ್ರ, ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಗೇರು ಹಣ್ಣಿನಿಂದ ಪಾನೀಯವನ್ನು ಯಾವ ರೀತಿ ತಯಾರಿಕೆ ಮಾಡಬಹುದು? ಈಗ ನಾನು ಮೊದಲೇ ಹೇಳಿದ ಹಾಗೆ ಗೇರು ಹಣ್ಣನ್ನು ಫಸ್ಟಿಗೆ ತೆಗೆದುಕೊಳ್ಳಬೇಕು, ಆ ನಂತರ ತೊಳೆಯಬೇಕು. ತೊಳೆದಾದ ನಂತರ ಹಣ್ಣಿನ ರಸವನ್ನು ನಾವು ತೆಗಿಬೇಕು. ಈ ಹಣ್ಣಿನ ರಸ ತೆಗಿಲಿಕ್ಕೆ ಅದರದ್ದೇ ಆದಂಥ ಒಂದು ಮೆಷಿನರಿ ಇರ್ತದೆ, ಇದು ಹೈಡ್ರಾಲಿಕ್ ಪ್ರೆಸ್ ಅಂತ ಹೇಳಿ. ಇಡೀ ಹಣ್ಣಿನ ಭಾಗವನ್ನು, ಎಲ್ಲ ಭಾಗವನ್ನು ಉಪಯೋಗಿಸಬಹುದು ಅಥವಾ ತುದಿ ಏನಾದರೂ ಕತ್ತರಿಸಬೇಕಾಗ್ತದೆ? ಅಂದರೆ ಅದರಲ್ಲಿ ಡ್ಯಾಮೇಜ್ ಆದರೆ ನಾವು ಅದರ ಕ್ಲೀನ್ ಮಾಡಬೇಕು, ಅದನ್ನು ಕತ್ತರಿಸಬೇಕಾಗ್ತದೆ. ಇಲ್ಲಾಂದರೆ ನಾವು ಹಾಗೆ ತೊಳೆದು ಅದನ್ನು ಯೂಸ್ ಮಾಡಬಹುದು. ಹೈಡ್ರಾಲಿಕ್ ಪ್ರೆಸ್ ಅನ್ನುವಂಥ ಒಂದು ಮೆಷಿನ್ ಇದೆ, ಆ ಮೆಷಿನ್ ಅಡಿಗಡೆಯಲ್ಲಿ ಇಟ್ಬಿಟ್ಟು ಅದನ್ನು ಪ್ರೆಸ್ ಮಾಡಿ ರಸವನ್ನು ತೆಗಿಬೇಕು. ಆ ನಂತರ ಆ ಹಣ್ಣಿನ ರಸಕ್ಕೆ ನಾವು 20 ಗ್ರಾಮ್ ಏನು ಸಬ್ಬಕ್ಕಿ ಅಂತ ಹಾಕಬೇಕು. ಸಬ್ಬಕ್ಕಿ ಅಂದರೆ ಹೇಳಿದರೆ ಸಾಮಾನ್ಯ ಸೀಮೆ ಅಕ್ಕಿ ಅಂತ. ಹಾಂ, ಬಿಳಿಕಾಳು, ಅದನ್ನು ಹಾಕಬೇಕು. 2 ಚಮಚ ಲಿಂಬು ರಸವನ್ನು ಹಾಕಬೇಕು, ಮತ್ತು 1 ಚಮಚ ಶುಂಠಿ ರಸವನ್ನು ಹಾಕಬೇಕು, ಮತ್ತು 10 ನಿಮಿಷ ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಸೋಸಬೇಕು. ಇದನ್ನು ಯಾಕೆ ಹಾಕಬೇಕು ಅಂತೇಳಿ ಹೇಳಿದರೆ, ಸಾಮಾನ್ಯವಾಗಿ ಗೇರು ಹಣ್ಣಿನ ರಸ ಬಹಳಷ್ಟು ಚೊಗರಿರ್ತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಆಸ್ಟ್ರಿಜೆಂಟ್ ಸ್ಮೆಲ್ ಅಂತ ನಾವು ಹೇಳ್ತೀವಿ. ಈ ಒಂದು ಸ್ಮೆಲ್ಲನ್ನು ತೆಗಿಬೇಕಂತ ಹೇಳಿದರೆ ಅದಕ್ಕೆ ನಾವು ಸಬ್ಬಕ್ಕಿ ಹಾಕಬೇಕು, ಲಿಂಬು ರಸ ಹಾಕಬೇಕು, ಶುಂಠಿ ಹಾಕಬೇಕು, ಮತ್ತು ಹಾಗೆ ಅದನ್ನು ಕಲಕ್ಬಿಟ್ಟು ಒಂದು 10-15 ನಿಮಿಷ ಹಾಗೆ. 20 ಗ್ರಾಮ್ ಸಬ್ಬಕ್ಕಿ ಎಷ್ಟು ಲೀಟ್ರಿಗೆ ಅದು? ಅದು 1 ಲೀಟ್ರ್. 1 ಲೀಟ್ರ್ ಆ ನಂತರ ಅದಕ್ಕೆ ಈಗ ನಮಗೆ ಉದಾಹರಣೆ ಪಾನಿ ಅದರಲ್ಲಿರುತ್ತೆ ಎಷ್ಟು ಸಕ್ಕರೆ ಅಂಶ ಇದೆ ಅಂತ ನೋಡಬೇಕು. ನಾವು ರಿಫ್ರಾಕ್ಟ್ರೋಮೀಟರ್ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಸಕ್ಕರೆ ಅಂಶ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕ ಅನುಗುಣವಾಗಿ ನಾವು ಸಕ್ಕರೆಯನ್ನು ಅದಕ್ಕೆ ಹಾಕಬೇಕು. ಈಗ 100 ಗ್ರಾಮ್ ಸಕ್ಕರೆ, 5 ಗ್ರಾಮ್ ಲಿಂಬು ಆಮ್ಲ ಹಾಕಿ ಬಿಸಿ ಮಾಡಬೇಕು. ಆನಂತರ 500 ಮಿಲಿಗ್ರಾಮ್ ಸೋಡಿಯಂ ಬೆಂಜೋಯೇಟ್ ಹಾಕಬೇಕು. ಈ ಸೋಡಿಯಂ ಬೆಂಜೋಯೇಟ್ ಹಾಕುವಂಥ ಉದ್ದೇಶ ಏನಂತೇಳಿ ಹೇಳಿದರೆ ಅದು ಅದರಲ್ಲಿರತಕ್ಕಂಥ ಪ್ರಿಸರ್ವೇಟಿವ್ ಅದನ್ನು ಹಾಕಬೇಕು. ಆನಂತರ ಅದನ್ನು 80 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಪ್ಯಾಶ್ಚರೀಕರಣ ಮಾಡಿ ನಾವು ಬಾಟ್ಲಿಯಲ್ಲಿ ಸಂಗ್ರಹಿಸಿ ಇಡಬಹುದು. ಇನ್ನು ಗೇರು ಹಣ್ಣಿನ ಮಿಶ್ರ ಪಾನೀಯ, ಈ ಗೇರು ಹಣ್ಣಿನ ಮಿಶ್ರ ಪಾನೀಯ ಅಂತ ಇಂಗ್ಲೀಷಲ್ಲಿ ಏನಂತ ಹೇಳಿದ್ರೆ ಇದಕ್ಕೆ ಬ್ಲೆಂಡೆಡ್ ಬಿವರೇಜಸ್ ಅಂತ. ಈ ಗೇರು ಹಣ್ಣು ಸಾಮಾನ್ಯವಾಗಿ ಇದು ಗಣ್ಯ ಹಣ್ಣಿನ ರಸ ವಾಸನೆ ಬರೋದ್ರಿಂದ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಹಣ್ಣಿನ ಸಂಗಡ ಮಿಕ್ಸ್ ಮಾಡುವಂತದ್ದು. ಉದಾಹರಣೆಗೆ ಇದನ್ನ ಪೈನಾಪಲ್ ಸಂಗಡ ಮಿಕ್ಸ್ ಮಾಡಬಹುದು, ನಮ್ಮ ಈ ಕಲ್ಲಂಗಡಿ ಹಣ್ಣಿನ ಸಂಗಡ ಮಿಕ್ಸ್ ಮಾಡಬಹುದು, ಮ್ಯಾಂಗೋ ಸಂಗಡ ಮಿಕ್ಸ್ ಮಾಡಿ ಒಂದಿಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದರಿಂದ ನಾವು ಜ್ಯೂಸ್ ಅನ್ನ ತಯಾರಿಸಬೇಕು. ಅದಕ್ಕೆ ಏನ್ ಮಾಡಬೇಕು, ಮತ್ತೆ ಸಕ್ಕರೆ ಮತ್ತೆ ನೀರನ್ನ ಅದಕ್ಕೆ ಹಾಕಿ ನಾವು ಈ ರೀತಿ ಮಿಶ್ರ ಪಾನೀಯವನ್ನ ತಯಾರಿಸಬಹುದು. ಗೇರು ಹಣ್ಣಿನಿಂದ ಸಿರಪ್ ಅನ್ನ ತಯಾರಿಸುವಂತಹದ್ದು. ಗೇರು ಹಣ್ಣಿನ ರಸವನ್ನ ತೆಗೆದ ನಂತರ ಅದಕ್ಕೆ ಲಿಂಬು ಆಮ್ಲ 5-10 ಗ್ರಾಮ್ ಲಿಂಬು ಆಮ್ಲವನ್ನು ಹಾಕಬೇಕು 1 ಲೀಟ್ರಿಗೆ. ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಸಾಗೋ 1 20 ಗ್ರಾಮ್ ಸಾಗೋ ಅಥವಾ ಸೀಮೆ ಅಕ್ಕಿ ಏನುಂಟು ಅದನ್ನು ಹಾಕಬೇಕು. ಆಮೇಲೆ 2 ಕೆಜಿ ಸಕ್ಕರೆಯನ್ನು ಹಾಕಬೇಕು. ಅದನ್ನು ಎಲ್ಲಿ ತನಕ ಸಕ್ಕರೆ ಆ್ಯಡ್ ಮಾಡಬೇಕಂದ್ರೆ 35 ಡಿಗ್ರಿ ಬ್ರಿಕ್ಸ್ ಬರುವ ತನಕ, ಅದಕ್ಕಿಂತ ಮೇಲೇ ಬರಬೇಕು ಅದು ಸಿರಪ್ ಅದರಿಂದ ಹಾಕಬೇಕು. ಆನಂತರ 250 ಮಿಲಿಗ್ರಾಮ್ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟನ್ನು ಅದಕ್ಕೆ ಹಾಕಬೇಕು. ಅದನ್ನು ಬಾಟ್ಲಿಯಲ್ಲಿ ತುಂಬಿಸುವಾಗ ಬಾಟ್ಲಿಯ ಕತ್ತಿನಲ್ಲಿ ಜಾಗ ಬಿಡಬೇಕು. ಮತ್ತು ಅದಕ್ಕೆ ಲಿಂಬು ಆಮ್ಲ 2 ಗ್ರಾಮ್ ಹಾಕಬೇಕು. ರುಚಿಗೆ ತಕ್ಕಂತೆ ಉಪ್ಪನ್ನು ನಾವು ಅದಕ್ಕೆ ಹಾಕ್ತಾ ಹೋಗಬೇಕು. ಆಮೇಲೆ 105 ಡಿಗ್ರಿ ಸೆಂಟಿಗ್ರೇಡನ್ನು ಈ ಜಾಮನ್ನು ನಾವು ರೆಡಿ ಮಾಡಬೇಕು. ಅಂದರೆ ಅದನ್ನು ನಾವು ಆ ಒಂದು ಪಾಕವನ್ನು ಕುಲುಕುತ್ತಾ ಹೋದಾಗ 105 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದು ಜಾಮ್ ರೆಡಿ ಆಗ್ತದೆ. ಇನ್ನು ಗೇರು ಹಣ್ಣಿನ ಕ್ಯಾಂಡಿ ಮಾಡುವಂಥದ್ದು, ಇದಕ್ಕೆ ಏನು ಮಾಡಬೇಕು ಅಂದರೆ ಗೇರು ಹಣ್ಣು ಮೊದಲಿಗೆ ನಾವು ಗೇರು ಹಣ್ಣನ್ನು ತೊಳಿಬೇಕು. ಆನಂತರ 5 ನಿಮಿಷ ಬಿಸಿನೀರಿನಲ್ಲಿ ಅದನ್ನು ಇಡಬೇಕಾಗ್ತದೆ. ಆಮೇಲೆ ಅದಕ್ಕೆ 1 ದಿನ 2% ಉಪ್ಪು ನೀರಿನಲ್ಲಿ ಇಡಬೇಕಾಗ್ತದೆ. ಆನಂತರ ಅದನ್ನು ತೊಳೆದು ಹಣ್ಣಿನ ಸುತ್ತ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಬೇಕು. ನಂತರ ಅದನ್ನು 30 ಡಿಗ್ರಿ ಬ್ರಿಕ್ಸ್ ಮತ್ತು 0.1% ಲಿಂಬು ಆಮ್ಲ ಸಕ್ಕರೆ ದ್ರಾವಣದಲ್ಲಿ 24 ಗಂಟೆ ಮುಳುಗಿಸಿ ಇಡಬೇಕು. ಈ ಸಕ್ಕರೆ ದ್ರಾವಣದಿಂದ ಹಣ್ಣನ್ನು ಹೊರಗೆ ತೆಗೆದು ಸಕ್ಕರೆ ದ್ರಾವಣವನ್ನು ಕುದಿಸಿ ಮತ್ತು ಪುನಃ ಆ ಸಕ್ಕರೆಯ ದ್ರಾವಣ 30 ಡಿಗ್ರಿ ಬ್ರಿಕ್ಸಿಂದ ಅದನ್ನು 70 ಡಿಗ್ರಿ ಬ್ರಿಕ್ಸ್ವರೆಗೆ ಅದನ್ನು ಏರಿಸಿ 24 ಗಂಟೆ ತನಕ ಇಡಬೇಕು. ಅಂದರೆ ಅದಕ್ಕೆ ಸಕ್ಕರೆ ಅಂಶವನ್ನು ಜಾಸ್ತಿ ಸೇರಿಸಬೇಕು. ನಂತರ ಇದನ್ನು ಸಕ್ಕರೆ ದ್ರಾವಣದಲ್ಲಿ ಮುಳುಗಿಸಬೇಕು. ಆಮೇಲೆ ಸಕ್ಕರೆ ದ್ರಾವಣದಿಂದ 24 ಗಂಟೆ ಆದಮೇಲೆ ಹೊರತೆಗಿಬೇಕು. ನಂತರ ಅದನ್ನು ಒಣಗಿಸಿ ಬಾಟ್ಲಿಯಲ್ಲಿ ತುಂಬಿಸಿ ಇಡಬೇಕು. ಇದನ್ನು ಗೇರು ಹಣ್ಣಿನ ಕ್ಯಾಂಡಿ ಅಂತದೆ. ಮತ್ತು ಗೇರು ಹಣ್ಣಿನ ಚಟ್ನಿ, ಇದಕ್ಕೆ ಗೇರು ಹಣ್ಣನ್ನು ಮೊದಲಿಗೆ ಚೆನ್ನಾಗಿ ತೊಳೆಯಬೇಕು. ಹಣ್ಣನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಅದನ್ನು ತುಂಡರಿಸಬೇಕು. ನಂತರ ಅದಕ್ಕೆ ಉಪ್ಪು, ಸಕ್ಕರೆ, ಸಾಂಬಾರ ಪದಾರ್ಥಗಳನ್ನು ಹಾಕಬೇಕಾಗ್ತದೆ. ಆಮೇಲೆ ಕತ್ತರಿಸಿದಂಥ ಈರುಳ್ಳಿ, ಶುಂಠಿ ಪೇಸ್ಟು, ವಿನೆಗರ್ ಹಾಕಿ ಕುದಿಸಬೇಕು. ಮತ್ತು ಬಾಟ್ಲಿಂಗ್ ಮಾಡಿ ಇಡಬಹುದು. ಮತ್ತು ಗೇರು ಹಣ್ಣಿನ ಉಪ್ಪಿನಕಾಯಿ, ಇದಕ್ಕೆ ನಾವು ಅರೆಮಾಗಿದಂಥ ಗೇರು ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಉಪಯೋಗಿಸಬೇಕಾಗ್ತದೆ. 10% ಉಪ್ಪಿನ ದ್ರಾವಣದಲ್ಲಿ 4 ದಿನ ನೆನೆ ಹಾಕಬೇಕು. ಆ ನಂತರ ಉಪ್ಪು ನೀರನ್ನು ಸೋಸಿ ತೆಗೆಯಬೇಕು. ಈ ರೀತಿ ಮಾಡಿ ಅದನ್ನು ಬಾಟ್ಲಿಯಲ್ಲಿ ಶೇಖರಣೆ ಮಾಡಿ ಇಡಬೇಕು. ಅದಕ್ಕೆ ವಿನೆಗರ್ ಕೂಡ ಹಾಕಬೇಕಾಗ್ತದೆ. ಇದನ್ನು ಗೇರು ಹಣ್ಣಿನ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಈ ಗೇರು ಹಣ್ಣಿನ ಉಪ್ಪಿನಕಾಯಿ ಮಾಡಲಿಕ್ಕೆ ನಾವು ಮಾಗಿದ ಹಣ್ಣುಗಳನ್ನು ಕೂಡ ಉಪಯೋಗಿಸಬಹುದು. ಉದಾಹರಣೆಗೆ ಮಾಗಿದ ಹಣ್ಣಿನಿಂದ ನಾವು ಅದನ್ನು ಜ್ಯೂಸನ್ನು ತೆಗಿತೀವಿ. ಆ ಜ್ಯೂಸನ್ನು ತೆಗೆದ ಮೇಲೆ ಕಡೆಗೆ ಹಣ್ಣಿನ ಒಂದು ಅಂಶ ಉಳ್ಕೊಳ್ಳುತ್ತದೆ, ಅದನ್ನು ನಾವು ಕೂಡ ಉಪ್ಪಿನಕಾಯಿಗೆ ಮಾಡಲಿಕ್ಕೆ ಉಪಯೋಗಿಸಬಹುದು. ಬಹಳ ಸಂತೋಷ ಡಾಕ್ಟರ್ ಲಕ್ಷ್ಮಣ್ ಅವರೇ. ಗೇರು ಬೀಜ ಮತ್ತು ಗೇರು ಹಣ್ಣು ಇವುಗಳ ಒಂದು ಸಂಸ್ಕರಣೆ ಮಾಡುವಂತಹದ್ದು ಹಾಗೂ ಕೊಯ್ಲೋತ್ತರ ತಂತ್ರಜ್ಞಾನ ಯಾವ ರೀತಿ ಅನುಷ್ಠಾನ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೇರು ಸಂಸ್ಕರಣೆ ಕುರಿತು ಡಾಕ್ಟರ್ ಲಕ್ಷ್ಮಣ್ ಉಳ್ಳಾಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಯು ಜನಾರ್ದನ ಗೌಡ ಅವರೊಂದಿಗೆ ಆಡು ಸಾಕಣೆ ಅನುಭವದ ಕುರಿತು ಸಂದರ್ಶನ. ಜನಾರ್ದನ ಗೌಡ ಅವರೇ ನಮಸ್ಕಾರ. ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಆಡು ಸಾಕಣೆಯನ್ನು ಮಾಡುವಂತಹ ಒಂದು ಆಸಕ್ತಿಯನ್ನು ಕೂಡ ತೋರಿಸಿದ್ರಿ. ಎಷ್ಟು ವರ್ಷದ ಅನುಭವ ನಿಮ್ದು ಆಡು ಸಾಕಣೆಯಲ್ಲಿ? ನಾವು ಸಾಮಾನ್ಯ 1.5 ವರ್ಷದಿಂದ ಆಡು ಸಾಕಣೆ ಮಾಡ್ತಾ ಇದ್ದೇವೆ. ಫಸ್ಟ್ 2 ಆಡುಗಳನ್ನು ತಂದೆ. ಆ ಆಡುಗಳು ಒಂದು ಹೆಣ್ಣು ಒಂದು ಗಂಡು. ಆ ನಂತರ ವಾಪಸ್ಸು ಬೇರೆ 2 ಹೆಣ್ಣು ಆಡು ಒಂದು ಗಂಡು ಆಡು ತಂದೆ. ಅದು 2 ಹೆಣ್ಣು ಆಡುಗಳು ಒಂದು ಫಸ್ಟಿಗೆ 1 ಮರಿ ಇಟ್ಟಿತ್ತು, ಮತ್ತು 1-2 ಮರಿ ಇಟ್ಟಿತ್ತು. ಆ ಮರಿಗಳು ಇವಾಗ ವಾಪಸ್ಸು ಮರಿ ಇಟ್ಟು ಅದರಲ್ಲಿ ಮರಿ ಉತ್ಪತ್ತಿ ಆಗಿದೆ. ಈಗ ಆಡು ಸಾಕಣೆ ಮಾಡುವುದು ಅಂದರೆ ಏನೇನು ಕೆಲಸ ಮಾಡಬೇಕಾಗ್ತದೆ? ಅದಕ್ಕೆ ಕೊಟ್ಟಿಗೆ ಆಗಬೇಕು, ಅದಕ್ಕೆ ತಟ್ಟೆ ಹಾಕಿ. ಸ್ವಲ್ಪ ವಿವರಾಗಿ ಹೇಳಿ, ಕೊಟ್ಟಿಗೆ ಮಾಡುವುದು ಅಂದ್ರೆ ಹೇಗೆ? ಕೊಟ್ಟಿಗೆ ಮಾಡಿದ್ರೆ ಒಂದು 20 ಫೀಟ್ ಉದ್ದ ಒಂದು 10 ಫೀಟ್ ಅಗಲಕ್ಕೆ ಒಂದು ಕಲ್ಲು ಸುತ್ತ ಕಲ್ಲು ಕಟ್ಟಿ ನೆಲದಿಂದ ಎಷ್ಟು ಎತ್ತರ? ಒಂದು ಕೋಲು ಎತ್ತರ. ಒಂದು ಕೋಲು ಹೌದು. ಆ ಹಿಟ್ಟು ಎಲ್ಲ ಅದಕ್ಕೆ ಬಿಡ್ತದೆ, ಬಿಟ್ಟೆ ಅದಕ್ಕೆ ತಟ್ಟೆ ಅಡಿಕೆ ತಟ್ಟೆ ಹಾಕುದು, ಮರ ಹಾಕಿ ಅಡಿಕೆ ಮರ ತಟ್ಟೆ ಸಲಿಕೆ ಹಾಕಿ ಅಟ್ಟಳಿಗೆ ಮಾಡುದು. ಮತ್ತೆ ಸುತ್ತಿಗೆ ಮದ್ಯ ಕಟ್ಟಿ ಅದರೊಳಗೆ ಕಟ್ಟಿ ಹಾಕುದು. ಬೆಳಿಗ್ಗೆ 1:30 ಗಂಟೆ ಆಗುವಾಗ ಅದಕ್ಕೆ ಸ್ವಲ್ಪ ಮಡ್ಡಿ ಅಕ್ಕಿ ಹಿಂಡಿ ಗೋಧಿ ಬೂಸನ್ನು ಮಿಕ್ಸ್ ಮಾಡಿ ಕೊಡುದು. ಆನಂತರ 10:30 ಗಂಟೆಗೆ ಅದನ್ನು ಮೇವಿಗೆ ಬಿಡುದು. ನಮ್ಮ ಜಾಗಲ್ಲಿ ಮೇಯಿಸಿ ವಾಪಸ್ 12:30 ಗಂಟೆ ಕಟ್ಟಿ ಹಾಕುದು. ಅದನ್ನ ಈಗ ಮೇಯಲಿಕ್ಕೆ ಬಿಡುದು ಅಂದ್ರೆ ಹಾಗೆ ಬಿಡುದು ಅಥವಾ ಅದಕ್ಕೆ ಬಳ್ಳಿ ಹಾಕ್ಬೇಕಾ? ಇಲ್ಲ, ಹಾಗೆ ಬಿಟ್ಟು ಬಿಡುದು. ಅದು ರಸ್ಟಕ್ಕೆ ಹೋಗಿ ಮೇಯ್ತಾ ಇರ್ತದೆ, ನಾವು ಜೊತೆಲಿ ಇರ್ತೇವೆ. ಆನಂತರ ಮಧ್ಯಾಹ್ನ ವಾಪಸ್ 1 ಕಟ್ಟಿ ಹಾಕ್ತೇವೆ. ಕಟ್ಟಿ ಹಾಕಿ ನಂತರ ವಾಪಸ್ 5:15 ಗಂಟೆ ನಂತರ ಬಿಡ್ತೇವೆ. ಹಾಗೆ ಮತ್ತೆ ನಾವು ಅದಕ್ಕೆ ಅದು ಬೇರೆ ಹುಲ್ಲು ಸೊಪ್ಪು ಯಾವ್ದು ಹಾಕುವಾಗಿಲ್ಲ, ಅದು ಗುಡ್ಡೆಯಲ್ಲಿ ಮೇದದ್ದೇ ಸರಿ. ಮತ್ತೆ ನೀರು ಮಾತ್ರ ಕೊಡುದು ಅಷ್ಟೇ. ಈಗ ಮನೆಗೆ ಹಟ್ಟಿಗೆ ತಂದು ಏನು ಸೊಪ್ಪು ಏನೋ ಕೊಡುದು, ಏನು ಕೂಡ ಹಾಕುವಾಗಿಲ್ಲ. ಅದು ಅದರಷ್ಟಕ್ಕೆ ತಿಂದು ಬಂದು ಮನೆಯಲ್ಲಿ ವರ್ಷ ಪೂರ್ತಿ ಹಾಗೆ ವ್ಯವಸ್ಥೆ ಉಂಟು ಅಥವಾ ಮಳೆಗಾಲದಲ್ಲಿ ಏನಾದ್ರು ಬದಲಾವಣೆ ಉಂಟಾ? ಹಾಗೆ ಅದೇ ರೀತಿ ಜೋರು ಮಳೆ ಇದ್ದಲ್ಲಿ ನಮ್ಮ ಏನೋ ಸೊಪ್ಪು ತಂದು ಹಾಕ್ತೇವೆ, ಹಲಸಿನ ಮರದ ಸೊಪ್ಪು ಯಾವ್ದು ಎಲೆ ಸೊಪ್ಪುಗಳು ತಂದು ತಿನ್ನಲಿಕ್ಕೆ ಕಟ್ಟುತ್ತೆ. ಈಗ ಬೆಳಿಗ್ಗೆ 1-3 ಗಂಟೆ ಮತ್ತೆ ಮಧ್ಯಾಹ್ನ ಮೇಲೆ 1-2 ಗಂಟೆ ಬಿಟ್ಟರೆ ಸಾಕು, ಹೊಟ್ಟೆ ತುಂಬುತ್ತದೆ? ಬೇಕಾದಷ್ಟು ಹೊಟ್ಟೆ ತುಂಬಿಕೊಳ್ತದೆ. ಈಗ ಬೇಸಿಗೆಯಲ್ಲಿ ಎಲ್ಲ ಹುಲ್ಲೆಲ್ಲ ಒಣಗಿರ್ತದಲ್ಲ, ಏನು ಇರುವುದಿಲ್ಲ, ಅವಾಗೆಲ್ಲ ಏನ್ ಮಾಡ್ತೀವಿ? ಆಗ ನಾವು ಅದೇ ಗುಡ್ಡೆಯಲ್ಲಿ ಸೊಪ್ಪು, ಅದು ಮೇವು ಸೊಪ್ಪು ತಿಂತದೆ. ಏನ್ ಸೊಪ್ಪು ತಿಂತದೆ? ಸಾಮಾನ್ಯವಾಗಿ ಆಡುಮುಟ್ಟದ ಸೊಪ್ಪು ಇಲ್ಲ ಅಂತ ಹೇಳ್ತಾರೆ. ಅದು ಹಾಲು ಬಳ್ಳಿ, ಮತ್ತೆ ಹಲಸಿನ ಸೊಪ್ಪು, ಮತ್ತೆ ಮಾವಿನ ಸೊಪ್ಪು, ಬೇರೆ ಕಾಡು ಸೊಪ್ಪುಗಳೆಲ್ಲವನ್ನು ತಿಂತದೆ. ಈಗ ಹಲಸಿನ ಸೊಪ್ಪು ಸಿಗ್ಲಿಕ್ಕೆ ತಗ್ಗಿನಲ್ಲಿ ಇರ್ಬೇಕಲ್ಲ, ಕಡ್ದು ಹಾಕ್ಬೇಕು. ಕೆಳಗೆ ಕಡ್ದು ಹಾಕಿದ್ರೆ ತಿಂತೇವೆ. ಆಮೇಲೆ ಈಗ ಇದಕ್ಕೆ ಕಾಯಿಲೆಗಳು ಏನೇನು ಬರ್ತವೆ ಅಂತ, ಇದಕ್ಕೆ ಮದ್ದೆಲ್ಲ ಮಾಡೋದಿಲ್ಲ ಹೇಗೆ? ನನಗೆ ಇಷ್ಟರವರೆಗೆ ಯಾವುದೇ ಆಡುಗಳಿಗೆ ಕಾಯಿಲೆ ಬಂದಿಲ್ಲ. 1.5 ವರ್ಷದಿಂದ ನಾನು ಉತ್ಪತ್ತಿ ಜಾಸ್ತಿ ಆದಷ್ಟು ನನಗೆ ಯಾವುದೇ ನಷ್ಟ ಇಲ್ಲ. ಇಲ್ಲ, ಆದಾಗ ನನ್ನ ಅಂದ್ರೆ ಪ್ರಕಾರ ಅಂತೇಳಿ ಸ್ವಲ್ಪ ಕಷ್ಟ ಬೇಕು ಅಂತೇಳಿ, ಯಾವ ಕಡೆ ಹೋಗ್ಬೇಕು, ನಾವು ಜೊತೆ ಹೋಗ್ಬೇಕು, ಹಿಂದೆ ಮುಂದೆ ಹೋಗ್ಬೇಕು, ಬರ್ಬೇಕಷ್ಟೇ. ಹಾಗಿರುವಾಗ ಅದ್ರಲ್ಲಿ ನಮ್ಗೆ ಏನು ಲಾಸ್ ಇಲ್ಲ ಅಂತ ನನ್ನ ಉದ್ದೇಶ. ಈಗ 1 ಮರಿ ದೊಡ್ಡದಾಗ್ಲಿಕ್ಕೆ ಮತ್ತೆ ಅದೊಂದು ಪುನಃ ಮರಿ ಹಾಕ್ಲಿಕ್ಕೆ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಒಂದು ವರ್ಷ ಬೇಕು ಒಂದು, ಹೌದು, ಬೆದೆ ಬರಲಿಕ್ಕೆ. ಆನಂತರ ಆರು ತಿಂಗಳು ಬೇಕು, ಆರು ತಿಂಗಳು ಮರಿ ಹಾಕ್ತದೆ. ಮರಿ ಹಾಕಿ ಒಂದು 25 ದಿವಸದಲ್ಲಿ ವಾಪಸ್ ಹೆಟ್ಟಿ ಬರ್ತದೆ. ಈಗ ಒಂದು ಗಂಡು ಅಥವಾ ಹೋತ ಇದ್ರೆ ನಿಮಗೆ ಎಷ್ಟು ಹೆಣ್ಣು ಇರ್ಬೋದು? ಒಂದು ಆಡಿನ ಜೊತೆಗೆ ಗಂಡು ಇಡ್ತದಲ್ಲ ಹೋತ, ಅದು ಇದ್ರೆ ಎಷ್ಟು ಹೆಣ್ಣು ಕರು ಇದನ್ನು ಸಾಕಿಸ್ಬೋದು ಅಂತ? ಅದು ಇಷ್ಟು ಒಂದು 10 ಇಟ್ಕೊಂಡು ಸಾಕು, 10 ಒಂದು ಸಾಕು ಅಂತೇಳಿ. ಅದು ಮೊನ್ನೆ ಒಮ್ಮೆ ಹಿಟ್ಟು ಬರಲಿಲ್ಲ, 2 ದಿವಸಕ್ಕೊಂದು 4 ದಿವಸಕ್ಕೊಂದು ಸತಿ ಯಾವ್ದಾದ್ರು ಬರ್ತಾ ಇರ್ತದೆ, ಬಂದಾಗ ಅದು ಹಿಟ್ ಆಗ್ತದೆ. ಈಗ ಪರಸ್ಪರ ಒಂದಕ್ಕೊಂದು ಕಾದಾಡುವುದು ಅಥವಾ ಜಗಳ ಮಾಡುವುದು ಏನಾದ್ರೂ ಅದು ಉಂಟು. ಈ ದನವ್ರು ಹೊತ್ತಿಕೊಳ್ಳುವಾಗ ಸ್ವಲ್ಪ ಹಾಲು ಕೊಳ್ತದೆ, ನಾವು ಸ್ವಲ್ಪ ಜೋರು ಮಾಡಿಕೊಂಡು ಮತ್ತೆ ಬಿಡುತ್ತೆ, ಮತ್ತೆ ಮೇವು ಮೇಗ್ತಾ ಇರ್ತದೆ. ಯಾವಾಗಲೂ ಅವುಗಳ ಫ್ರೆಂಡ್ಗಳೇ. ಹೌದೌದು. ಆಮೇಲೆ ಈಗ ಇವುಗಳ ಕಾಯಿಲೆ ಬೇರೆ ಏನು, ಹೊಟ್ಟೆ ನೋವು ಬರುವಂತಹದ್ದು ಅಥವಾ ಅಜೀರ್ಣ ಆಗುವಂತದ್ದು ಅಂತ ಸಮಸ್ಯೆ ಎಲ್ಲ ಬರುತ್ತೆ? ಯಾವ್ದಿಲ್ಲ, ಯಾವ್ದಿಲ್ಲ ಇಷ್ಟು ನನಗೆ ಯಾವುದೇ ಬಂದಿಲ್ಲ, ರೋಗ ಬಂದಿಲ್ಲ. ಸರಿಯಾಗಿ ತಿಂತೇವೆ, ಬಂದು ಮಧ್ಯಾಹ್ನ ಹೊತ್ತೇ ಹೋಗೋದ್ರೆ ಬರ್ತೇವೆ, ನೋಟಿ ಕಟ್ಟಿ ಆಗ್ತೇವೆ, ಸಂಜೆ ವಾಪಸ್ ಬಿಡ್ತೇವೆ ಅಷ್ಟೇ. ಆಮೇಲೆ ಈಗ ಈ ಕೆಚ್ಚಲು ಬಾವು ಅಥವಾ ಇದಕ್ಕೇನಾದ್ರು ಇಂಜೆಕ್ಷನ್ ಹಾಕುವಂತದ್ದು ಅಂತದೇನಾದ್ರು ಬೇಕಾಗ್ತದೆ? ಯಾವ್ದಿಲ್ಲ, ಯಾವುದೇ ನಾನು ಮಾಡಲಿಲ್ಲ, ಸ್ಟೇಟ್ಮೆಂಟ್ ಮಾಡಲಿಲ್ಲ. ಈ ಲೋಕಲ್ ಆಡುಗಳಿಗೆ ಯಾವುದು ಅಗತ್ಯವೂ ಇಲ್ಲ. ಒಂದು ಆಡು ಎಷ್ಟು ತೂಗ್ತದೆ ಸಾಮಾನ್ಯ? ಒಂದು ಗಂಡು ಆಡು ಸಾಮಾನ್ಯ ಒಂದು ಈಗ ಒಂದು ಅದೇ ಫಸ್ಟ್ ತಂದಂತ 2 ವರ್ಷದ ಆಡು ಉಂಟು ಇವಾಗ, ಅದಕ್ಕೆ ಒಂದು 50 ಕೆಜಿ ಉಂಟು. 2 ವರ್ಷದ ಆಡು 50 ಕೆಜಿ ಉಂಟು. ಈಗ ನಿಮ್ಮಲ್ಲಿ ಹುಟ್ಟಿ ಬೆಳೆದ ಆಡು ಎಷ್ಟು ತೂಗ್ತದೆ? ನಮ್ಮಲ್ಲಿ ಹುಟ್ಟಿ ಬಂದ ಒಂದು 30-40 ಕೆಜಿ ಉಂಟು. ಬರೀ ಗುಡ್ಡದಲ್ಲಿ ಮೇಯ್ದು ಬಂದ್ರೂ ಇಷ್ಟು ತೂಗ್ತದೆ? ಸರಿಯಾಗಿ ಮೇವು ಬಂದು ಹಾಗೆ ಬೆಳಿಗ್ಗೆ ನಾವು ಮಾತ್ರ ಅದೇ ಸ್ವಲ್ಪ ಫುಡ್ ಕೊಡ್ತೇವೆ, ಗೋಧಿ ಬೂಸ, ಎಳ್ಳೆಂಡಿ ಮತ್ತು ಮಡ್ಡಿ ಅಕ್ಕಿಯನ್ನು ಕೊಟ್ಟು ಅದು ಮತ್ತೆ ಬೇರೆ ಯಾವುದು ಕೊಡುವಾಗಿಲ್ಲ. ಮತ್ತೆ ಸಂಜೆ ಆಗುವ ಮಧ್ಯಾಹ್ನ ನೀರು, ಸಂಜೆ ನೀರು ಕುಡಿತೀವಿ. ನೀರು ಯಥೇಚ್ಛ ಎಷ್ಟು ಬೇಕಾದ್ರೂ ಕುಡಿಯುತ್ತೀವಿ, ಎಷ್ಟು ಬೇಕಾದ್ರೂ ಕುಡಿತೀವಿ ನೀರು. ಹಾಗೆ ಒಂದು ಮರಿ ಹಾಕಿದ್ರೆ ಅದು 21 ಸಲ ಹಿಟ್ಟು ಬಂದು ಆಯಿತು. ಈಗ ನನಗೆ 2 ಮರಿ ಫಸ್ಟ್ ತಂದ 2ಗಳಲ್ಲಿ 3 ಹೆಣ್ಣು ಮರಿಗಳು ಹುಟ್ಟಿ ಅದು 3 ಸತ್ತು ಮರಿ ಹಾಕಿದೆ. ಈಗ ಒಂದು ಸರಿಗೆ ಎಷ್ಟು ಮರಿ ಹಾಕ್ತವೆ? ಫಸ್ಟ್ನ ವರ್ಷ ಒಂದು ಮರಿ, ಒಂದೇ ಮರಿ ಹಾಕುದು. 2ನೇ ಸತಿ ಆಗುವಾಗ 2 ಮರಿ ಆಗ್ತದೆ. ಒಂದೇ ಸರಿ 2 ಆಗ್ತವೆ? ಒಂದೇ ಸರಿ ಆಗ್ತದೆ. ಹೆಚ್ಚು ಅಂದ್ರೆ? ಹೆಚ್ಚಾದ್ರೆ 3 ಮರಿ ಆಗ್ತದೆ. 3 ಮರಿ ಹಾಕಿದ್ರೆ 1 ಮರಿ ಬದುಕುದಿಲ್ಲ, ಅದು ಬದುಕುದಿಲ್ಲ, ಅದು ಆಹಾರಕ್ಕೆ ಹಾಲು ಸಾಕಾಗುವುದಿಲ್ಲ. ಹಾಗೆ 2 ಮರಿ ಆದ್ರೆ ಸರಿ ಬರ್ತದೆ. ಈಗ ಹಾಲನ್ನು ಕರೆದು ಮಾರಾಟ ಮಾಡ್ಲಿಕ್ಕೆ ಅಂತ ಉಂಟು? ಅಲ್ಲ, ಹಾಲು ಕರೆದು ನಾವು ಮಾರಾಟ ಮಾಡುದು, ಅರ್ಧಕ್ಕೆ ತಿಂತೇವೆ ಮತ್ತೆ ಅಲ್ಲೇ ಬಿಡ್ತೇವೆ ಅಷ್ಟೇ. ಕರುಗಳಿಗೆ ಮಾತ್ರ, ಕರುಗಳಿಗೆ ಮಾತ್ರ ಮರಿಗಳಿಗೆ. ಹೌದು. ಆಮೇಲೆ ಈಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಈಗ ಈ ಹಿಕ್ಕೆಯನ್ನು ಹೆಕ್ಕುವಂಥದ್ದು ಅಥವಾ ಗೊಬ್ಬರವನ್ನು ಪ್ರತ್ಯೇಕಿಸುವಂಥದ್ದು ಇದೆಲ್ಲ ಪ್ರತಿ ದಿವಸ ಮಾಡಬೇಕಾ? ಇಲ್ಲ, ಅದು 3 ತಿಂಗಳ ಸರಿ ನಾವು ಗುಂಡಿಯಿಂದ ತೆಗೆದು ಬೇರೆ ಕಡೆ ಹಾಕ್ತೀವಿ, ಒಂದು ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ, ಕೃಷಿಗೆ ಹಾಕ್ತೇವೆ, ಅದು ಅದರಲ್ಲಿ ಇರ್ತೇವೆ. ಮತ್ತೆ ಅದರಿಂದ ಏನೋ ಸಮಸ್ಯೆ ಬರುತ್ತೆ? ಏನು, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ಮತ್ತೆ ನುಸಿ ಇರ್ತದೆ, ಅದಕ್ಕೆ ನಾವು ಸ್ವಲ್ಪ ಹೊಗೆ ಹಾಕಬೇಕು. ಹಾಗೆ ಹಾಕಿದಲ್ಲಿ ಅದು ಯಾವುದು ಬರೋದಿಲ್ಲ. ಈಗ ನುಸಿ ಬಾರದ ಹಾಗೆ ನಮಗೂ ಕೂಡ ತೊಂದರೆ ಆಗಬಾರ್ದು, ಅವುಗಳಿಗೆ ಕೂಡ ತೊಂದರೆ ಆಗಬಾರ್ದು. ಹೌದು, ಅದೇ ರೀತಿ ನಾವು ಹೊಗೆ ಹಾಕಿಬಿಟ್ರೆ ಆಯ್ತು. ಅಡಿಕೆ ಸಿಪ್ಪೆ ಸ್ವಲ್ಪ ಹೊಗೆ ಹಾಕಿದ್ರೆ ಒಂದು 1/2 ಗಂಟೆ ಹೊಗೆ ಹಾಕಿ ಸಾಕು. ಆಡು ಸಾಕಣೆ ಅಲ್ಲದೆ ಬೇರೆ ಎಂತ ಮಾಡ್ತೀವಿ? ನೀವು ಹಸು ಸಾಕಣೆ ಕೂಡ ಮಾಡ್ತೀವಿ? ಹಸು ದನ ಸಾಕಣೆ ಮಾಡ್ತೀನಿ. ಎಷ್ಟು ಉಂಟು ಹಸು? ಒಂದು ದನ ಉಂಟು, ಅದರ ಕರು 2. ಮನೆ ಖರ್ಚು ಮೊದಲಲ್ಲಿ ತುಂಬಾ ಇತ್ತು, 4-5 ದನ ಸಾಕ್ತಿದ್ದೆ, ಒಂದು 10-15 ಲೀಟರ್ ಹಾಲು ಕೊಡ್ತಿದ್ದೆ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಹಾಗೆ ಬೇಡದು. ಹಾಗೆ ಈಗ ಹಸು ಸಾಕಣೆಗೆ ಹೋಲಿಸಿದ್ರೆ ಆಡು ಸಾಕಣೆ ಸುಲಭ ಅಂತ ಹೇಳ್ತೀರಾ? ಆಡು ಸಾಕಣೆ ಸುಲಭ. ಯಾಕೆ? ಅದಕ್ಕೆ ಅಂತೇಳಿ ಹೆಚ್ಚು ನಮಗೆ ಎಲ್ಲಿ ಬೇಕು ಹೋಗುದಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಸಪ್ಪು ತಂದು ಹಾಕಿ ಬಿಟ್ಟರೆ ಆಯ್ತು. ಅದಲ್ಲದಿದ್ರೆ ಅದರಷ್ಟೇ ಬಿಟ್ಟು ಮೇವು ಬಂದು ಬರ್ತೇವೆ. ಅವುಗಳ ಪಾಡಿಗೆ ಹೋಗಿ ಬರ್ತವ? ಅವರ ಪಾಡಿಗೆ ಹೋದ್ರೆ ಅದು ಇನ್ನೊಬ್ಬರ ಜಾಗ ಹೋಗ್ತದೆ, ಅದಕ್ಕೆ ಬೇಕು ನಾವು ಜೊತೆ ಇರ್ತೇವೆ, ನಮ್ಮ ಜಾಗದಲ್ಲೇ ಮೇಯಿಸಿ. ಹೌದು, ಬೇಲಿಬೇಕು, ಇಲ್ಲದಿದ್ರೆ ಅದು ಬೇರೆ ಒಬ್ಬರ ಜಾಗ ಹೋಗ್ತದೆ, ಅಲ್ಲಿ ಅವರಿಗೆ ತೊಂದರೆ ಬರ್ತದೆ, ಆಗ ನಮ್ಮೊಳಗೆ ಜಗಳ ಆಗ್ತದೆ. ಅದಕ್ಕೆ ಬೇಕಾಗಿ ಆಡಿನಿಂದಾಗಿ ಜಗಳ ಬೇಡ ಅಂತ ಒಂದು ವಿಶೇಷ. ಈ ಗೊಬ್ಬರ ಎಲ್ಲ ನಿಮ್ಮ ಕೃಷಿಗೆ ಉಪಯೋಗಿಸ್ತಿರೋ ಅಥವಾ ಮಾರಾಟ ಮಾಡಿ? ನಮ್ಮ ಕೃಷಿಗೆ ನಮಗೆ ಬೇಕಾಗ್ತದೆ. ಹೌದು, ನಮ್ಮ ಅಡಿಕೆ ತೋಟ, ತೆಂಗಿನ ತೋಟಕ್ಕೆ ಬೇಕಾಗ್ತದೆ. ಈಗ ಅದೇ ಸಾಕಾಗ್ತದ ನಿಮ್ಮ ಇದಕ್ಕೆ? ಸಾಕು, ನಮ್ಮ ಹಟ್ಟಿ ಗೊಬ್ಬರ ಉಂಟು, ಅದ್ರ ಜೊತೆ ಇದ್ರೂ ಹಾಕ್ತೀವಿ ನಾವು, ಇದೊಂದು 2 ಕೆಜಿಯಷ್ಟು ಗೊಬ್ಬರ ಇದು ಹಾಕ್ತೀವಿ. ಈಗ ಹಟ್ಟಿ ಗೊಬ್ಬರಕ್ಕೆ ಹೋಲಿಸಿ ನೋಡಿದರೆ ಆಡಿನ ಹಿಕ್ಕೆಯಲ್ಲಿ ಏನು ವಿಶೇಷತೆ ಇದೆ? ಅದು ಗೊಬ್ಬರ ಜಾಸ್ತಿ, ಒಳ್ಳೆ ಉತ್ಪತ್ತಿ, ಕೃಷಿ ತರಕಾರಿ ಗಿಡಗಳೆಲ್ಲ ಚೆಂದಾಗಿ ಬರ್ತದೆ. ಒಮ್ಮೆ ಹಾಕಿದ್ರೆ ಉಂಟಲ್ಲ ಅದು, ಒಂದು 2 ಗಿಡ ಇದು ಆಗ್ಲೋರಿಗೂ ಒಳ್ಳೆ ಜನೀತಿಯಲ್ಲಿ ಬರ್ತದೆ. ಅದು ಹಾಗಿರುವಾಗ ಅದು ಹುಕ್ಕಿ ಅದು ಒಳ್ಳೆಯ ಗೊಬ್ಬರ 2 ಗಂಟೆ. ಈಗ ಹಸು ಸಾಕಣೆ ಬಗ್ಗೆ ಹೇಳಿ, ಅವುಗಳಿಗೆ ಹಿಂಡಿ ಕೊಡುವಂಥದ್ದು ಅಥವಾ ಮೇವಿನ ಒಂದು ಹಸಿರು ಹುಲ್ಲು ಕೊಡುವಂಥದ್ದು ಈ ಬಗ್ಗೆ? ಅದೇ, ನಾವು ದನವನ್ನಾದರೂ ಅಷ್ಟೇ ಬೆಳಿಗ್ಗೆ ಒಂದು 6:30 ಗಂಟೆಗೆ ಹಿಂಡಿ ಇಟ್ಟು ಕರುಬಿಟ್ಟಾಯಿತು, ಆ ನಂತರ ಹುಲ್ಲು ತಂದಾಕಿ 10 ಗಂಟೆಗೆ ಒಮ್ಮೆ ಹುಲ್ಲು ಹಾಕಾಯಿತು, ನೀರು ಇಟ್ಟಾಯಿತು, ವಾಪಸ್ ಮಧ್ಯಾಹ್ನ ಬಾರಿ ಕೊಟ್ಟು ನೀರು ಕೊಟ್ಟು ಸಂಜೆ ವಾಪಸ್ ಹುಲ್ಲಾಕಿ ಕರುಬಿಡು ವಾಪಸ್ ಬಾರಿ ಕೊಟ್ಟು ಬಿಟ್ಟಾಯ್ತು. ಅದರ ಗೊಬ್ಬರವನ್ನು ಹಟ್ಟಿಯಲ್ಲಿ ಇರ್ತದೆ, ಮತ್ತೆ ತಿಂಗಳು ಒಂದ್ಸರ್ತಿ ನಾವು ತೋಟ ಹಾಕ್ತೀವಿ. ಅಂದ್ರೆ ಈಗ ಸೊಪ್ಪು ತಂದು ಹಾಕ್ಬೇಕೋ ಹೇಗೆ ಗೊಬ್ಬರ ಅಂದ್ರೆ ಹಟ್ಟಿಗೆ ನಾವು ಗುಡ್ಡ ಸೊಪ್ಪು ತಂದು ಹಾಕಿ ಗೊಬ್ಬರ ಮಾಡೋದು. ಈಗ ಮಳೆಗಾಲದಲ್ಲೆಲ್ಲ ಸೊಪ್ಪು ತರುವುದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ಲಿ, ಸಮಸ್ಯೆ ಆದ್ರೂ ಆಗ್ತದೆ. ಅದು ಏನಾದ್ರು ಬಜಕ್ರೆ ಮಾಡೋದಿಲ್ಲ ನಾವು, ಇಲ್ಲ ಇಲ್ಲ ಗುಡ್ಡ ಸೊಪ್ಪನೆ ಉಂಟು ಅದ್ರ ತಂದು ಹಾಕ್ತೇವೆ. ಈಗ ಮೊದಲಿನ ಹಾಗೆ ನಿಮ್ಗೆ ಸೊಪ್ಪು ಸಿಗುದು ಕೂಡ ಇಲ್ಲ, ಇಲ್ಲ ಈಗ ಏಟಿದ್ರೆ ಸ್ವಲ್ಪ ತಿಂತದೆ ಕಾಡು ಬಲ್ಲೆನೆಲ್ಲ ಇದು ಕೊಡ್ತದೆ. ಅದು ಮರದ ಸೊಪ್ಪನ್ನು ತಂದು ಕಡದ ಹಾಕಿ ಹಟ್ಟಿಯಲ್ಲಿ ಗೊಬ್ಬರ ಮಾಡ್ತೀವಿ. ಕಾಡಿನಲ್ಲಿ ಯಾವ ನಮೂನೆಯ ಸೊಪ್ಪೆಲ್ಲ ಸಿಗ್ತದೆ ನಿಮಗೆ ಇವಾಗ? ಮೊದಲೆಲ್ಲ ಈಗ ಏನು ಪಾರ್ಥನಿಯಂ ಇಂಥದ್ದೆಲ್ಲ ಸಿಗ್ತದೆ ಇವಾಗೆಲ್ಲ ಹುಲ್ಲು? ಇವಾಗ ಅದೇ ಸರಳಿ ಸೊಪ್ಪು, ಸರಳಿ ಮತ್ತೆ ಇಂಜಿರ ಸೊಪ್ಪು, ಮತ್ತೆ ನಮ್ಮ ಇದರಲ್ಲಿ ಬೆಣ್ಣಾರ ಸೊಪ್ಪು ಹೇಳ್ತೇವೆ ನಾವು, ಹಾಲು ಬಳ್ಳಿ, ಮಡಂಬೋಡಿ ಸೊಪ್ಪು ಇದನ್ನೆಲ್ಲ ತಿಂತದೆ. ಆಮೇಲೆ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಈಗ ನೀವು ಅಡಿಕೆ ತೆಂಗು ಇಂಥದನ್ನು ಕೂಡ ಬೆಳೀತಾ ಇದ್ದೀರಿ ಹೇಳಿ ಸ್ವಲ್ಪ. ನಾವು ಅದೇ ಸಣ್ಣ ಭೂಮಿ ಅಡಿಕೆ ಆಗ್ತದೆ, ಒಂದು 3-4 ಕಂಡಿ ಅಡಿಕೆ ಅಷ್ಟು ಆಗ್ತದೆ. ಮತ್ತೆ ತೆಂಗು ಉಂಟು, ಅದರಲ್ಲಿ ಸ್ವಲ್ಪ ಮಂಗಗಳ ಉತ್ಪಾದನೆ ಜಾಸ್ತಿ ಬಾಧೆ ಮಂಗಳದ ಬದಲೇ. ಕೊಕ್ಕೋ ಉಂಟು, ಅದು ಸದ ಮಂಗಗಳಿಗೆ ಸರಿ. ಬೊಂಡೆ ಎಲ್ಲ ತಿಂತವ? ಬೊಂಡೆ ಎಲ್ಲ ತಿಂತಾರೆ, ನಮಗೆ ತೆಂಗಿನಕಾಯಿ ಸಿಕ್ಕುದೇ ಬರಿ ಅಪರೂಪ. ಮಂಗಗಳನ್ನು ಓಡಿಸೋದು ದೊಡ್ಡ ಕೆಲಸ. ಹೌದೌದು, ಅದು ನಮ್ಮೊಂದಿಗೆ ಯಾರೇ ಮಾಡೋದಿಲ್ಲ, ಅದೆಷ್ಟು ಬೇಡಿದ್ರು ಅದು ನಮ್ಮಷ್ಟಕ್ಕೆ ನೋಡು ಕುಬೇಲಿ ತಿಂದು ಕುಡಿ ತಿಂತದೆ, ಅಲ್ಲಿ ಇಟ್ಟು ಬೆಸಾಕಿ ಹೋಗ್ತದೆ. ಅಂದ್ರೆ ನಿಮ್ಮ ತೋಟದ ಸುತ್ತ ಏನಾದ್ರೂ ಕಾಡು ಮರಗಳು ಮರ ಉಂಟು, ಆ ಮರದಲ್ಲಿ ಬರ್ತೇವೆ. ಅವುಗಳಿಗೂ ಕೂಡ ತಿನ್ಲಿಕ್ಕೆ ಏನು ಆಹಾರ ಇಲ್ಲ, ಅದಕ್ಕೆ ಬರ್ತಿತ್ತು. ನಾವು ಎಷ್ಟು ಬಬ್ಬಾಡಿದ್ರು ಅದು ಹೊಡಿಬೇಕಷ್ಟೇ. ನಾವು ಕೋವಿ ಏನಾದ್ರು ಇದ್ರೆ ಸ್ವಲ್ಪ ಓಡ್ತದೆ, ಬಡಿಸಬಹುದು ಅಷ್ಟು, ಇಲ್ಲದಿದ್ರೆ ಅದು ಸತ್ತು ಹೋಗುವಾಗಿಲ್ಲ. ಆಮೇಲೆ ಈಗ ಅಡಿಕೆ ಮರಕ್ಕೂ ಕೂಡ ಈ ಹಡ್ಡಿ ಗೊಬ್ಬರ ಹಾಕ್ತೀರಿ, ಮತ್ತೆ ಆಳಿನ ಹಿಕ್ಕೆ ಹಾಕ್ತೀರಿ, ಅದು ಬಿಟ್ಟು ಬೇರೆ ಏನಾದ್ರು ರಾಸಾಯನಿಕ ಗೊಬ್ಬರ ಹಾಕ್ತೀರಾ? ಬೇರೆ ನಾವು ಯಾವ್ದು ಹಾಕುದಿಲ್ಲ, ಈಗ ಇದು ಸಾವಯವ ಗೊಬ್ಬರದಲ್ಲಿ ಹಟ್ಟಿ ಗೊಬ್ಬರವು ಏಡ್ನ ಬಿಟ್ಟೆ ಮಾತ್ರ. ಹೇಗೆ ಬರ್ತಾ ಇದೆ ಫಸಲು? ತೊಂದರೆ ನಮಗೆ, ಒಂದೇ ಸಾಮಾನ್ಯ ಒಂದು ವರ್ಷ ನಾವು ಕೃಷಿ ಮಾಡದಿದ್ರು ಅದು ಆ ಫಸಲು ಒಂದೇ ರೀತಿ ಕೊಡ್ತಾ ಇರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ. ಎಲ್ಲ ರೋಗ ಬಂದ್ರೆ ಅಡಿಕೆ ಉದ್ದಿವಿ ಹೋಗ್ತದೆ, ಇಲ್ಲದಿದ್ರೆ ಒಳ್ಳೆ ಫಸಲು ಇರ್ತದೆ. ಈ ವರ್ಷ ರೋಗದ ಪರಿಸ್ಥಿತಿ ಎಲ್ಲ ಹೇಗಿತ್ತು? ಈ ವರ್ಷ ಲಾಸ್ಟ್ ಮಳೆಯಿಂದ ಸ್ವಲ್ಪ ಜಾಸ್ತಿ ಇತ್ತು, ರೋಗ ಜಾಸ್ತಿ ಇತ್ತು. 3 ಸರ್ತಿ ಮದ್ದು ಬಿಟ್ಟು ಸ್ವಲ್ಪ ಕಂಟ್ರೋಲ್ ಬಂದಿದೆ ಇವಾಗ. ಈಗ ಮಳೆ ಇಲ್ಲ, ಮಳೆ ಇಲ್ಲ ಅಲ್ಲ, ಅದು ಕಂಟ್ರೋಲ್ ಬಂದಿದೆ. ಈಗ ಇನ್ನು ನೆಕ್ಸ್ಟ್ ಆಗ ನೋಡ್ಲೇಬೇಕು ಹೇಗೆ ಏನಾಗ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗುಂಟು? ನೀರಾವರಿ ನಮಗೆ ಬುಡು ನೀರು, ಬುಡು ನೀರಲ್ಲಿ ಮತ್ತೆ ಪಂಪ್ ಹಾಕಿ ಸ್ಪ್ರಿಂಕ್ಲರ್ ಹಾಕ್ತಿದ್ದೆ. ಮತ್ತೆ ಒಂದು ಕೆರೆ ಉಂಟು ನಮ್ದು, ಇಲ್ಲಿ ಅಲ್ಲಿ ಇಡೀ ಭೂಮಿ ಪಾದೆ ಕಲ್ಲು. ಒಂದು ಎಷ್ಟು ಮಣ್ಣು, ಎಷ್ಟು ಪದರ ಮಣ್ಣು ಉಂಟು, ಎಷ್ಟು ಫೀಟ್? ಅದು 3 ಫೀಟ್ ನಲ್ಲಿ ಕಲ್ಲು ಪಾದೆ. ಹಾಗೆ ನಮ್ಮ ಮನೆ ಹತ್ರ ಒಂದು ಬೋರ್ ತೆಗೆಸಿದೆ ಕಳೆದ ವರ್ಷ, 2 ವರ್ಷ ಆಯ್ತು. 800 ಫೀಟ್ ತೆಗೆದ್ರು ಸಹ ನನಗೆ ನೀರು ಸಿಗ್ಲಿಲ್ಲ. ಸಿಗ್ಲಿಲ್ಲ, ಹೌದು, ಪಾದೆ ಒಂದೇ ಪಾದೆ ಅಡಿಯಲ್ಲಿ ಇರಬಹುದು ನೀರು. 800 ಫೀಟ್ ತೆಗೆದ್ರು ಬರಲಿಲ್ಲ, ಮತ್ತೆ ಅಲ್ಲಿ ಬಿಟ್ಟು ಜಾಗ ಸರಿಯಾಗಿಲ್ಲ. ಹೌದು, ಈಗ 3 ಫೀಟ್ ಮಣ್ಣಿನಲ್ಲಿ ಇಟ್ಟುಕೊಂಡು ನೀವು ಕೃಷಿ ಮಾಡಬೇಕು ಅಂದ್ರೆ ಒಂದು ಸಾಹಸ ಅಂತ ಅನ್ಸೋದಿಲ್ವಾ? ಹೌದು ಸರ್, ಸ್ವಲ್ಪ ಒಂದು ಗುಂಡಿ ತೆಗೆಯುವ ಬಾರಿ ಕಷ್ಟ. ಒಂದು ಗುಂಡಿಗೆ ನಮಗೆ ಕಡಿಮೆ ಇಲ್ಲದ್ರೆ ಒಂದು 2 ಗಂಟೆ ಬೇಕಾಗ್ತದೆ. ಪೀಕ ಸರ ಹಾಕಿ ಕಲ್ಲು ತೆಗಿಬೇಕು, ಇದು ಮಾಡಬೇಕು, ವಾಪಸ್ ಮತ್ತೆ ಒಂದು ಫೀಟ್ ಮಣ್ಣು ತುಂಬಿಸಿ ನೋಡೋದು, ಇಲ್ಲದಿದ್ರೆ ಅದರಲ್ಲಿ ಪಾದೆಯಲ್ಲಿ ಗಿಡ ಇಳಿದಕ್ಕೆ ಕಷ್ಟ ಆಗ್ತದೆ. ಈಗ ಜಾಸ್ತಿ ಮಣ್ಣು ಇರುವಂತ ಅಂದ್ರೆ ಜಾಸ್ತಿ ಮಣ್ಣಿನ ಪದರ ಇರುವಂತಹ ಜಾಗದಲ್ಲಿ ಕೃಷಿ ಮಾಡುವುದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನಿಮಗೆ? ಒಳ್ಳೆ ಮಣ್ಣಿದ್ದ ಜಾಗ ಎಲ್ಲ ಗಿಡಗಳ ಫಲವತ್ತಾಗಿ ಬರ್ತದೆ, ಒಳ್ಳೆ ಗೊಬ್ಬರ ಇಟ್ಟು ಎಲ್ಲ ಹಾಕಿದ್ರೆ ಇಷ್ಟು ನಾವು ಹಾಕಿದ್ರೆ ಅಷ್ಟೇ ನಮಗೆ ಅದು ಅದರಿಂದ ಫಸಲು ಕೊಡ್ತದೆ. ಕಲ್ಲು ಬಾದಲ್ಲಿ ಆದ್ರೆ ದೊಡ್ಡ ಈಟು ಕಡಿಮೆ, ಎಷ್ಟು ನೀರು ಹಾಕಿದ್ರು ಸಹ ಅದು ಅಲ್ಲಿಗೆ ಕೆಂಪಾಗ್ತಾ ಇರ್ತದೆ. ಬೇಸಿಗೆಗಾಲದಲ್ಲಿ ನೀರು ಎಷ್ಟು ಹಾಕಿ ಸಾಕಾಗಲ್ಲ, ಒಣ ಕಾಯ್ತಾ ಇರ್ತಲ್ಲ ಅದು ಬಾದೆ. ಇದಕ್ಕೆ ಮುಚ್ಚಿಗೆ ಅಂತ ಏನ್ ಮಾಡ್ತೀವಿ? ಈಗ ಹಟ್ಟಿ ಗೊಬ್ಬರ ಇದೆಲ್ಲ ಹಾಕುದಲ್ಲದೆ ಬೇರೆ ಏನ ಸೋಗೆ ಅಂತದೆಲ್ಲ ಹಾಕ್ತೀರಾ? ಹಾಕ್ತೇವೆ ನಾವು, ಅದರ ಕರ್ದ ಅದ್ರ ಬುಡಕ್ಕೆ ಹಾಕ್ತೇವೆ, ಮತ್ತೆ ಹಾಳೆಯನ್ನು ಕರ್ದ ಹಾಕ್ತೇವೆ, ಮತ್ತೆ ಸ್ವಲ್ಪ ಮಣ್ಣೆ ಹಾಕ್ತದೆ, ಫುಲ್ ಮಣ್ಣು ಹಾಕ್ತದೆ, ಸ್ವಲ್ಪ ಸ್ವಲ್ಪ ಮಣ್ಣು ಹಾಕುದು ಅಷ್ಟೇ. ಆಮೇಲೆ ತೆಂಗಿನಲ್ಲಿ ತೆಂಗು ತೆಂಗಿನ ಕೃಷಿ ಹಾಗೆ ಅದ ಬುಡ ಬಿಡಿಸೋದು, ಹಾಗೆ ಹಟ್ಟಿ ಬುಡ ಬಿಡಿಸುವ ಕ್ರಮ ಈಗಲೂ ಉಂಟು? ಉಂಟು, ಕೆಳಗಡೆ ಉಂಟು ಸರ್. ಬುಡ ಬಿಡಿಸಿದ್ರೆ ಏನು ಅನುಕೂಲ? ಬುಡ ಬಿಡಿಸಿದ್ರೆ ಅಂತೇಳಿ ಅದರಲ್ಲಿ ಈ ಎರೆಹುಲ್ಲೆಲ್ಲ ಉತ್ಪತ್ತಿ ಜಾಸ್ತಿ ಬರ್ತದೆ, ಈ ಹಟ್ಟಿ ಗೊಬ್ಬರದಲ್ಲೆಲ್ಲ ಜಾಸ್ತಿ. ಅಲ್ಲ, ಈ ಹಳೆಯ ಬೇರೆಲ್ಲ ಕಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರಲ್ಲ, ಅದು ಅದೇ ರೀತಿ ನಾವು ಭಾರಿ ತುಂಬಲ್ಲ, ಸ್ವಲ್ಪ ಮಣ್ಣು ತೆಗೆದು ಅದು ಪೂರ್ತಿ ನೆಲದ ಮೇಲೆ ಹಾಕೋದಲ್ಲ, ಸ್ವಲ್ಪ ನಿಲ್ವಾಗ ಹಾಕಿ ಮಣ್ಣು ಮುಚ್ಚುತ್ತೆ. ಆಮೇಲೆ ಅಡಿಕೆಯನ್ನೆಲ್ಲ ಹಳತ್ತಿಗೆ ಸ್ಟಾಕ್ ಅಂತ ಇಡುವಂತ ಉಂಟ? ಇಡುವಾಗಿಲ್ಲ, ಇಲ್ಲ ಸ್ವಲ್ಪ ಎಲ್ಲ ಇರ್ತದೆ ಅಷ್ಟೇ. ಬೇಕಾದಾಗ ಸುಲಿದು ಮಾರಾಟ ಮಾಡೋದು, ನಮ್ಮ ಅಗತ್ಯ ಬಿದ್ದಾಗ ತೆಗೆದು ಸುಲಿದು ಮಾರಾಟ ಮಾಡೋದು. ಈಗ ಇದು ಸೋಲಾರ್ ಡ್ರೈ ಅಂದ್ರೆ ಒಣಗಿಸ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಸಣ್ಣ ಸೋಲಾರ್ ಮಡಿ ಆಗಿದೆ, ಮಳೆಗಾಲಕ್ಕೆ ತೊಂದರೆ ಆಗುದಿಲ್ಲ, ತೊಂದರೆ ಇಲ್ಲ, ಅದ್ರಲ್ಲಿ ಒಣಗಿಸ್ತಿದ್ದೆ. ಈಗ ಈ ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲದಲ್ಲಿ ಕೂಡ ಬೇಗ ಹಣ್ಣಾಗುವುದು ಅಂತ ಒಂದು ಸಮಸ್ಯೆ ಉಂಟಾ? ಈ ಸರ್ತಿ ಅಡಿಕೆ ಬೇಗ ಹಣ್ಣಾಗಿದೆ, ಬೇಗದಲ್ಲ ಸಾಮಾನ್ಯ ಮೇಗೆ ಆಗಸ್ಟ್ನಿಂದಲೇ ಹಣ್ಣು ಫಲಾಗಿದೆ. ಆಗಸ್ಟ್ ಸೆಪ್ಟೆಂಬರ್ ಈಗ ಹಾಗೆ ಲೆಕ್ಕದಲ್ಲಿ ಈಗ ಮೂರನೇ ಕಿಲೋ ಅಡಿಕೆ ಆಗ್ಬೇಕು, ನಮ್ಮನೇ ಹಣ್ಣಾಗಿತ್ತು, ಇನ್ನು ಮೂರನೇ ಕಿಲೋ ಅಂದ್ರೆ ಅಡಿಕೆ ತೋಟ ಇಲ್ಲ, ಖಾಲಿ ಆಯ್ತದೆ. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಗೆಲ್ಲ ಖಾಲಿ ಆಗ್ತದೆ. ಹಳೆ ತೋಟ ಮತ್ತೆ ಬೇಗ ಹಣ್ಣಾಗುದು ಹಳೆ ಕ್ರಮಗಳಲ್ಲಿ. ಊರಿನ ಅಡಿಕೆ ತೋಟ ಇದೆಯೋ ಅಥವಾ ಇದು ಮಂಗಳ ಅಂತ? ನಮ್ದು ಲೋಕಲ್ ಊರಿದೆ, ಊರಿನ ಅಡಿಕೆ ಇಡೋದು ನಮ್ಮಲ್ಲಿ. ಊರಿನ ಅಡಿಕೆ ಹೆಚ್ಚು ತೂಕ ಅಂತ ಹೇಳ್ತಾರೆ. ಹೌದು, ಅದು ಸ್ವಲ್ಪ ಗಟ್ಟಿಯು ತೂಕವೂ ಬರ್ತದೆ. ಎಷ್ಟು ಅಡಿಕೆಗೆ ಒಂದು ಕಿಲೋ ಆಗ್ತದೆ? ನಮಗೊಂದು 80 ಕೆ ಜಿ ಅಡಿಕೆ, 90 ಕೆ ಜಿ ಅಡಿಕೆ ಒಂದು ಕೆ ಜಿ ಬರ್ತದೆ. ಹೌದು, ಬೊಂಡು ಎಲ್ಲ ಕಡಿಮೆ ಕಡಿಮೆ ಒಳ್ಳೆ ಗಟ್ಟಿ ಉಂಟು. ಹೌದು, ಒಳ್ಳೇದು. ಜನಾರ್ದನ್ ಗೌಡ ಅವರೇ, ಆಡು ಸಾಕಣೆಯಿಂದ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಯು ಜನಾರ್ದನ ಗೌಡ ಅವರೊಂದಿಗೆ ಆಡು ಸಾಕಣೆ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇದೀಗ ಇಂದಿನ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 43,000 ರಿಂದ 50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 40,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 22,000 ರಿಂದ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 3,000 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,200 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿಗಳು. ಇದುವರೆಗೂ ಇಂದಿನ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಭಕ್ತಿಗೀತೆ, ಜಯತೀರ್ಥ ಮೇವುಂಡಿ ಹಾಡಿರುವ ಮೋಹನದಾಸರ ರಚನೆ. ಗುರುಗಳ ಗುರುಗಳ ಕಂಡು ಧನ್ಯನಾದೆ, ಧನ್ಯನಾದೆ ಗುರುಗಳ ಕಂಡು ಧನ್ಯನಾದೆ, ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ, ಗುರುಗಳ ಕಣ್ಣಾರೆ ನಾ ಕಂಡು ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ, ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ, ಗುರುಗಳ ತುಂಗಾ ತಟದಿ ಬಂದು ಬಂದು ನಿಲ್ತ ಪಂಗು ಬಧಿರಾದಿಯಂಗಹೀನ ಪಂಗು ಬಧಿರಾದಿಯಂಗಹೀನರ ಅಂಗಗೈಸಿ ಸಲಹುವ ಪಂಗು ಬಧಿರಾದಿಯಂಗಹೀನರ ಅಂಗಗೈಸಿ ಸಲಹುವ ಅಂಗಗೈಸಿ ಸಲಹುವ ನರಸಿಂಹನಂಗ್ರಿ ಭಜ ಕರಿವರ ಅಂಗಗೈಸಿ ಸಲಹುವ ನರಸಿಂಹನಂಗ್ರಿ ಭಜ ಕರಿವರ ಕಂಡು ಧನ್ಯನಾದೆ, ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ, ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ, ಗುರುಗಳ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಪರಿಪರಿಯಲಿ ಸೇವೆಗೊಳ್ಳುತ್ತ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಪರಿಪರಿಯಲಿ ಸೇವೆಗೊಳ್ಳುತ್ತ ವರ ಮಂತ್ರಾಲಯ ಪುರದಿ ಮೆರೆವಾ ಗುರುವರ ಮಂತ್ರಾಲಯ ಪುರದಿ ಮೇರೆವ ಪರಿಮಳಾಖ್ಯ ಗ್ರಂಥಕರ್ತರ ಪರಿಮಳಾಖ್ಯ ಗ್ರಂಥಕರ್ತರ ಕಂಡು ಧನ್ಯನಾದೆ ಗುರುವರ ಕಣ್ಣಾರೆನ ಕಂಡು ಧನ್ಯನಾದೆ ಗುರುಗಳ ಕಂಡು ಕಂಡು ಕಂಡು ಧನ್ಯನಾದೆ ಗುರುಗಳ ಸೋಹಂ ಎನ್ನದೆ